FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಿಮೆಣಸು ಸಸಿ ತಯಾರಿಕೆ ವಿಧಗಳನ್ನು ಕುರಿತು ಡಾಕ್ಟರ್ HJ ಅಕ್ಷಿತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಈ ಕರಿಮೆಣಸು ಅಥವಾ ಕಾಳುಮೆಣಸು ಮುಖ್ಯವಾದ ಒಂದು ಸಾಂಬಾರ ಬೆಳೆ. ಕರಿಮೆಣಸು ಅಥವಾ ಕಾಳುಮೆಣಸಿನ ಬಳ್ಳಿಗಳನ್ನು ಬೆಳೆಸ್ಕೋಬೇಕು ಅಂದರೆ ಸರಿಯಾದಂಥ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ನಾವು ಕರಿಮೆಣಸು ಅಥವಾ ಈ ಕಾಳುಮೆಣಸಿನಲ್ಲಿ ಸಸಿಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ HJ ಅಕ್ಷಿತಾ ಅವರು. ನಮಸ್ಕಾರ ಡಾಕ್ಟರ್ ಅಕ್ಷಿತಾ ಅವರೇ. ನಮಸ್ಕಾರ. ಈಗ ಸಾಧಾರಣವಾಗಿ ಈ ಕರಿಮೆಣಸು ಅಥವಾ ಕಾಳುಮೆಣಸಿನಲ್ಲಿ ಈ ಗಿಡಗಳನ್ನು ಯಾವ ರೀತಿಯಾಗಿ ಬೆಳೆಸ್ಕೊಳ್ತೀವಿ ಅಂದರೆ ವಂಶಾಭಿವೃದ್ಧಿ ಮಾಡ್ಕೊಳ್ತೀವಿ ಅಂತೀರಿ? ನಾವು ಕಾಳುಮೆಣಸಲ್ಲಿ ಸಾಮಾನ್ಯವಾಗಿ ನೋಡಬೇಕು ಅಂತಂದ್ರೆ ಒಂದು 5 ತರದ ಕಾಂಡಗಳನ್ನ ನೋಡ್ತೀವಿ. ಮೊದಲನೇದಾಗಿ ಏನ್ ಹೇಳ್ತೀವಿ ಅಂದ್ರೆ ಮೇನ್ ಶೂಟ್ ಅಂತ ಹೇಳ್ತೀವಿ, ಅದು ಏನು ಆಧಾರ ಮರಕ್ಕೆ ಹಬ್ಬಿಕೊಂಡಿರುವಂತ ಒಂದು ಶೂಟ್ ಆಗಿರುತ್ತೆ. ಇನ್ನೊಂದು ನೆಲದಲ್ಲಿ ಹರಡ್ಕೊಂಡಿರುವಂತ ಒಂದು ಹಂಬುಗಳು ಅಥವಾ ಬಳ್ಳಿ ಹೋಗಿರುತ್ತೆ ಕೆಳಗಡೆ, ಸಾಮಾನ್ಯವಾಗಿ ಅದು ಕಾಣಿಸ್ತಾ ಇರುತ್ತೆ ನಮಗೆ. ಮತ್ತೆ ಅದಾದ ನಂತರ ಇನ್ನೊಂದು ಫಸಲು ಕೊಡುವಂತ ಕವಲು ಹೊಡೆದಿರುತ್ತೆ. ಈಗ ಮೇನ್ ಶೂಟ್ ಏನ್ ಹೇಳಿದ್ದಲ್ಲ ಅದರಿಂದ ಕವಲು ಹೊಡೆದಿರುತ್ತೆ, ಅದನ್ನ ನಾವು ಪ್ಲಾಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ. ಮತ್ತೆ ಅದಲ್ದಲ್ಲೇನೆ ಟಾಪ್ ಶೂಟ್ಸ್ ಅಂತ ಹೇಳ್ತೀವಿ, ಮೇಲ್ಗಡೆ ಇರುತ್ತೆ ತುದಿಯಲ್ಲಿರುವಂತ ಒಂದು ಕಾಂಡ ಇರುತ್ತೆ ಅದು. ಅದಾದ್ಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ ನಾವು, ಮೇಲಿಂದ ಬಳ್ಳಿ ಕೆಳಗಡೆ ಬರ್ತಾ ಇರುತ್ತೆ, ಬಗ್ಗಿರುತ್ತೆ ಅದು, ಅಂದ್ರೆ ಭೂಮಿ ಕಡೆಗೆ ಬರ್ತಾ ಇರುತ್ತೆ ಅದನ್ನ. ಸೊ ಹಂಗಾಗಿ ಅದನ್ನ ಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ. ಸೊ ಇದು 5 ತರದ್ದು ನೋಡ್ಬೋದು. ಅದರಲ್ಲಿ ಏನಾಗುತ್ತಂದ್ರೆ ನೆಲದ ಮೇಲೆ ಹರಡ್ಕೊಳ್ಳುವಂತ ಹಂಬುಗಳನ್ನು ಸಹ ಉಪಯೋಗಿಸಿ ನಾವು ಸಸ್ಯ ಅಭಿವೃದ್ಧಿ ಮಾಡಬಹುದು. ಮತ್ತೆ ಈ ಕವಲು ಹೊಡೆದಿರುತ್ತಲ್ಲ ನಮಗೆ ಏನು ಇಳುವರಿ ಕೊಡುತ್ತಲ್ಲ, ಕೊತ್ತು ಬರುತ್ತಂತಲ್ಲ, ಆ ತರದನ್ನ ತಗೊಂಡ್ವಿ ಅಂತ ಅಂದ್ರೆ ಕವಲು ಹೊಡೆದಿರುವಂತ ಶೂಟ್ಸ್ ಕಾಂಡಗಳನ್ನ ತಗೊಂಡು ನಾವು ರೂಟಿಂಗ್ ಬರ್ಸಿದ್ವಿ, ಬೇರ್ ಬಂತು ಅಂದ್ರೆ ಅದು ನಮಗೆ ಬುಷ್ ಪೇಪರ್ ಪೊದೆ ಮೆಣಸು ಆಗುತ್ತೆ. ಅದೇ ತರ ನಾವು ಮೇಲ್ಗಡೆ ಟಾಪ್ ಶೂಟ್ ತುದಿಯಲ್ಲಿರುವಂತ ಶೂಟ್ ಗಳನ್ನು ಸಹ ತಗೊಂಡು ಅದರಿಂದ ಸಹ ಸಸ್ಯ ಅಭಿವೃದ್ಧಿ ಮಾಡಬಹುದು. ಆದ್ರೆ ಟಾಪ್ ಶೂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟು ಸಂಖ್ಯೆ ಸಿಗಲ್ಲ ಒಂದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನಾವು ಅದರಿಂದ ಸಸ್ಯ ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ಅದು ಫಾಸ್ಟ್ ಆಗಿ ಬೆಳೆಯುತ್ತೆ, ಮತ್ತೆ ಕೆಳಗಡೆಯಿಂದಾನೆ ಹರಡ್ಕೊಂಡು ಹೋಗುತ್ತೆ. ಮುಖ್ಯವಾಗಿ ನಾವು ಕೆಳಗಡೆಯಿಂದ ಏನು ಹರಡ್ಕೊಂಡು ಹೋಗಿರುತ್ತಲ್ಲ ಇರುತ್ತಲ್ವ, ಅದರಿಂದ ಸಸ್ಯ ಅಭಿವೃದ್ಧಿ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ರನ್ನರ್ಸ್ ಅಂತ ಕರಿತೀವಿ, ರನ್ನರ್ಸ್ ಅಂತ ಹೇಳ್ತೀವಿ ಅದನ್ನ. ಅವು ಅಲ್ಲೆಲ್ಲ ಬೇರನ್ನು ಕೂಡ ಬಿಡ್ತಾವ? ಹೌದು, ಬೇರ್ ಬಿಡುತ್ತೆ. ಹಾಗೆ ಬೇರ್ ಬಿಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಆ ಅಂಬುಗಳನ್ನ ಆಧಾರ ಮರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸುತ್ತಿಡ್ಬೇಕಾಗುತ್ತೆ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವೇನಾದ್ರು ನರ್ಸರಿ ಮಾಡ್ತೀವಿ ಅಂದ್ರೆ ಆತರ ಸುತ್ತಿಟ್ರೆ ನೆಕ್ಸ್ಟ್ ಅದನ್ನ ಕಟ್ ಮಾಡ್ಕೊಬಂದು ಮಾಡಬಹುದು. ಇಲ್ಲಾಂದ್ರೆ ರೈತರು ಆತರ ನಾವು ಅದನ್ನ ಬೆಳೆಯಲ್ಲ ಬೇಡ ಅಂತಂದ್ರೆ ಕಟ್ ಮಾಡಿ ತೆಗ್ದಾಕ್ತಾರೆ. ಒಂದ್ಸರಿ ಅದನ್ನ ಇಳುವರಿ ತಗೊಂಡಾದ್ಮೇಲೆ ಮೆಣಸು ಕೊಯ್ಲು ಆದ ನಂತರ ಅದನ್ನ ತೆಗ್ದಾಕ್ತಾರೆ. ಇಲ್ಲಾಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ಕಟ್ ಮಾಡಿ ಅದನ್ನ ತಗೊಂಡೋಗಿ ಮಳೆಗಾಲದ ಸಮಯದಲ್ಲಿ ಯಾವ ಆಧಾರ ಮರದಲ್ಲಿ ಗಿಡ ಸತ್ತೋಗಿರುತ್ತಲ್ಲ ಅಲ್ಲಿಗೆನೂ ಸಹ ಅದನ್ನ ನೆಡ್ತಾರೆ, ಆತರನು ಮಾಡ್ತಾರೆ. ಸೊ ನಾವು ಈ ತರ ನರ್ಸರಿ ಮಾಡ್ತೀವಿ ಅನ್ನೋದಾದ್ರೆ ಮೊದಲನೇದಾಗ ಅದು ಸಾಂಪ್ರದಾಯಿಕ ವಿಧಾನ ಆಗುತ್ತೆ. ನಾವು ಅದರಲ್ಲಿ ಹೇಗೆ ಮಾಡೋದು ಅಂತ ಹೇಳೋದಾದ್ರೆ ನಾವು ಒಳ್ಳೆ ಏನು ರೋಗರಹಿತ ಇರುವಂತ ಮೆಣಸಿನ ಬಳ್ಳಿ ನೋಡ್ಬೇಕಾಗುತ್ತೆ. ಮತ್ತೆ ಇಳುವರಿ ಚೆನ್ನಾಗಿರೋದು, ಇದರಲ್ಲೂ ಸಹ ತುಂಬಾನೇ ತಳಿಗಳಿರುತ್ತೆ ಮೆಣಸಲ್ಲಿ. ನಮ್ಗೆ ಯಾವ ತಳಿಯಿಂದ ಬೇಕು ಅದರಿಂದ ಆ ತರದ ಹಂಬುಗಳನ್ನ ತಗೋಬಹುದು. ನೆಲದಲ್ಲಿರುವಂತ ರನ್ನರ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಆಧಾರ ಮರಕ್ಕೆ ಸುತ್ತಿಟ್ರೆ ಒಳ್ಳೇದು, ಕೆಳಗಡೆ ಬೇರ್ ಬರೋದು ತಪ್ಪುತ್ತೆ. ಆಮೇಲೆ ನಾವೇನ್ ಮಾಡ್ಬೋದು ಅಂತಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅವನ್ನ ಸೆಪರೇಟ್ ಮಾಡ್ಬೇಕಾಗುತ್ತೆ. ನಮ್ದು ಗಿಡ ಇರುತ್ತಲ್ಲ ಬಳ್ಳಿ ಇರುತ್ತಲ್ಲ ಅದರಿಂದ ಕಟ್ ಮಾಡ್ಕೋಬಹುದು. ಅಂದ್ರೆ ಅವಾಗ ಕೊಯ್ಲು ಕೂಡ ಈ ಕರಿಮೆಣಸಿನಲ್ಲಿ ಪ್ರಾರಂಭ ಆಗುತ್ತೆ. ಹೌದೌದು, ಅದಾದ ನಂತರ ತಗೋಬಹುದು ಅದನ್ನ, ಕೊಯ್ಲು ಮುಗಿಸ್ಬಿಟ್ಟು ಸಹ ಅದನ್ನ ತಗೋಬಹುದಾಗುತ್ತೆ. ತಗೊಂಡು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಜಾಗದಲ್ಲಿ ನರ್ಸರಿ ಮಾಡ್ಬೇಕು ಅಂತ ಇರ್ತೀವೋ ಅಲ್ಲಿ ನಾವು ಪಾಲಿಥಿನ್ ಬ್ಯಾಗ್ ಗಳನ್ನ ಮೊದಲೇ ತುಂಬಿ ಇಟ್ಕೊಂಡಿರ್ಬೇಕಾಗುತ್ತೆ. ಅದರಲ್ಲಿ 2 ಪ್ರಮಾಣದಷ್ಟು ಮಣ್ಣು, 1 ಪ್ರಮಾಣ ಮರಳು, ಮತ್ತೆ 1 ಪ್ರಮಾಣದಷ್ಟು ಕೊಟ್ಟಿಗೆ ಗೊಬ್ಬರ, ಅದಷ್ಟು ಮಿಕ್ಸ್ ಮಾಡಿ ತುಂಬಿ ಅದ್ರ ಜೊತೆಗೆ ಟ್ರೈಕೋಡರ್ಮಾ ಸಹ ಹಾಕ್ಬೋದು. ಅದನ್ನ ಹಾಕಿ ನಾವು ಮಿಕ್ಸ್ ಮಾಡಿ ತುಂಬಿ ಇಟ್ಟಿರ್ಬೇಕಾಗುತ್ತೆ. ಅದಾದ ನಂತರ ನಾವು ಹೀಗೆ ಹೋಗಿ ಅದನ್ನ ತೋಟಗಳಿಂದ ಈ ರನ್ನರ್ಸ್ ನ ತಗೊಂಡ್ ಬಂದಾದ ನಂತರ ಅದನ್ನ ಒಂದ್ ಕಡೆ ತಂದು ಹಾಕೊಂಡು ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎರಡು ಅಥವಾ ಮೂರು ಗೆಣ್ಣೆಗಳಿರುವಂತಹ ಕಟ್ಟಿಂಗ್ಸ್ ನ ಮಾಡ್ತೀವಿ ನಾವು. ಅದರಲ್ಲಿ ಎಲೆಗಳನ್ನ ತೆಗಿಬೇಕಾಗುತ್ತೆ ಅದರಲ್ಲಿ ಆ ತರ ಗಿಣ್ಣಗಳನ್ನ ಮಾಡುವಾಗ. ಆಮೇಲೆ ಅದನ್ನ ಕತ್ತರಿಸಿ ಮತ್ತೆ ಈ ಮಣ್ಣು ಮರಳು ಏನು ತುಂಬಿರ್ತೀವಲ್ಲ ಪಾಲಿಥಿನ್ ಚೀಲಗಳಲ್ಲಿ ಅದರಲ್ಲಿ ನಾಟಿ ಮಾಡ್ಬೇಕಾಗುತ್ತೆ. ಈಗ ಮಾಡುವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಬ್ಯಾಗ್ ಗಳನ್ನ ಎಲ್ಲಿಟ್ಟಿರ್ತೀವಲ್ಲ ಪಾಲಿಥಿನ್ ಬ್ಯಾಗ್ ಗಳನ್ನ ಅಲ್ಲಿ ಚೆನ್ನಾಗಿ ನೆರಳಿರ್ಬೇಕು. ಒಂದು ಶೆಡ್ ಇದ್ರೂ ಒಳ್ಳೇದೆ, ಯಾಕೆಂದ್ರೆ ಮಳೆ ಏನಾದ್ರೂ ಬಂತು ಆಕಸ್ಮಿಕ ಅಂದ್ರೆ ಅದ್ರ ಮೇಲೆ ಬೀಳಲ್ಲ. ಮಳೆ ನೀರ್ಬಿತ್ತು ಅಂದ್ರೆ ಕೊಳೆ ಬರೋದು ಆ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಂಗೆ ಮಾಡಿದ ನಂತರ ಅದರಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಬ್ಯಾಗ್ ಗಳಿಗೆ ಫಸ್ಟ್ ಚೆನ್ನಾಗಿ ನೀರು ಉಣಿಸಬೇಕಾಗುತ್ತೆ. ಅದಾದ ನಂತರ ನಾವು ಈ ಕಡ್ಡಿಗಳನ್ನ ಅದರಲ್ಲಿ ನೆಡಬೇಕು. ಈಗ ನೆಡೋಕ್ಕೂ ಮುಂಚೆ IBA ಅಂತ ರೂಟಿಂಗ್ ಹಾರ್ಮೋನ್ ಬರುತ್ತೆ ಅಥವಾ ಕೆರಡಿಕ್ಸ್ ಅಂತ ಒಂದು ಪೌಡರ್ ಸಿಗುತ್ತೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ಎಲ್ಲ ಹೋಗಿ ಕೇಳಿದ್ರೆ ಸಿಗುತ್ತೆ. ಅದು ಅದನ್ನ ತಂದು ಅದ್ರದ್ದು ತುದಿ ಕೆಳಗಡೆ ನಾವು ಏನ್ ಭಾಗ ಮಣ್ಣಲ್ಲಿ ಇಡ್ತೀವಲ್ವಾ ಅದರಲ್ಲಿ ಅದ್ ಬಿಟ್ಟು ಅದನ್ನ ನೆಡಬಹುದು. ಅದು ಯಾಕೆಂದ್ರೆ ಬೇರ್ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಅದೇ IBA ಇಂಡಲ್ಬ್ಯೂಟರಿಕ್ ಆಸಿಡ್ ಅಂತ ಬರುತ್ತೆ, ಅದನ್ನ ನಾವು ಬಳಸ್ತೀವಿ ಅಂದ್ರೆ 1000 PPM ಅಂತ ಹೇಳ್ತೀವಿ. ಅದನ್ನ ಒಂದು ನಿಮಿಷ ಸಾಕು, ಕ್ವಿಕ್ ಡಿಪ್ ಅಂತ ಹೇಳ್ತೀವಿ. ಒಂದ್ ನಿಮಿಷ ಅದರಲ್ಲಿ ಅದ್ ಬಿಟ್ಟು ತೆಗೆದು ಅದನ್ನ ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಒಂದ್ ರೌಂಡ್ ಚೆನ್ನಾಗಿ ನೀರ್ ಹಾಕಿ ಆ ಬ್ಯಾಗ್ ಗಳಿಗೆ ಒಂದು ಟನಲ್ ತರ ಮಾಡ್ಬೋದು, ಚಿಕ್ಕ ಪಾಲಿಹೌಸ್ ತರ. ಅದು ಪಾಲಿಹೌಸ್ ಇದ್ರೂ ಅದ್ರೊಳಗಡೆ ಮಾಡ್ಬೋದು. ಏನಾಗುತ್ತೆ ಅಂದ್ರೆ ನಮ್ಗೆ ಈ ಕೊಡಗು ಮಡಿಕೇರಿಯಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ, ಅಲ್ಲಿ ಬೇರ್ ಬರೋದು ಸ್ವಲ್ಪ ಕಡಿಮೆ, ಮತ್ತೆ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ವ ಆದ್ರತೆ ಕಡಿಮೆ ಇರುತ್ತೆ ಇಲ್ಲಿ, ಹಾಗಾಗಿ ಬೇರ್ ಬರೋದು ಸ್ವಲ್ಪ ಕಷ್ಟ. ನಾವು ಅದೇ ಕರಾವಳಿ ಮತ್ತೆ ಕೇರಳ ಆ ಕಡೆ ಎಲ್ಲ ಹೋದ್ರೆ ಜಾಸ್ತಿ ಇರುತ್ತೆ, ಅಲ್ಲಿ ನಾವು ಈ ತರ ಮಾಡೋದ್ ಬೇಡ. ಮತ್ತೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಜಾಸ್ತಿ ಟೆಂಪರೇಚರ್ ಇದ್ದಲ್ಲಿ ಈ ತರ ಟನಲ್ಗಳನ್ನ ಮಾಡಬಾರ್ದು, ಯಾಕಂದ್ರೆ ಒಳಗಡೆನೆ ಸುಟ್ಟೋದಂಗ ಆಗುತ್ತೆ. ನಮ್ ಭಾಗಕ್ಕೆ ಏನಾಗಲ್ಲ, ಮಡಿಕೇರಿ ಕೊಡಗಲ್ಲಿ ಮಾಡಬಹುದು ಇದನ್ನ, ಬಿದ್ರಿಂದನು ಮಾಡಬಹುದು ಅದನ್ನ ಟನಲ್ ತರ ಮಾಡ್ಬಿಟ್ಟು ಅದ್ರೊಳಗಡೆ ಬ್ಯಾಗ್ ಗಳನ್ನ ಜೋಡಿಸಿ ಸಣ್ಣ ಗೂಡಿನ ತರ ಅದ್ರ ಮೇಲೆ ಪ್ಲಾಸ್ಟಿಕ್ ನ ಹೊದಿಸ್ತೀವಿ ಅದನ್ನ. ಅದ್ ಹೇಗೆ ಅಂತ ಅಂದ್ರೆ ಅದನ್ನ ಏರ್ ಟೈಟ್ ಮಾಡ್ತೀವಿ, ಅದ್ರೊಳಗಡೆ ಗಾಳಿ ಹೋಗ್ಬಾರ್ದು, ಮಣ್ಣಿಂದ ಏರ್ ಟೈಟ್ ಮಾಡ್ತೀವಿ ಅದನ್ನ ಪ್ಲಾಸ್ಟಿಕ್ ನ. ಮಾಡಿದಾಗ ಒಳಗಡೆ ಬ್ಯಾಗ್ ಗಳಿಗೆ ಚೆನ್ನಾಗಿ ನೀರ್ ಹಾಕಿರ್ತೀವಲ್ಲ, ಇದನ್ನ ನಾವು 28 ದಿನ ಓಪನ್ ಮಾಡಲ್ಲ ಅದನ್ನ. ಬ್ಯಾಗ್ ಇಟ್ಟ ನಂತರ ಪ್ಲಾಸ್ಟಿಕ್ ಮುಚ್ಚಿದ ನಂತರ ಏನಾಗುತ್ತೆ ಅಂದ್ರೆ ಇದನ್ನ ನೀರಿನ ಅವಶ್ಯಕತೆ ಏನ್ ಬೇಕಾಗಲ್ಲ, ಏನಾಗುತ್ತೆ ಅದ್ರೊಳಗಿರೋ ನೀರೇನೆ ಮತ್ತೆ ಅದರಲ್ಲೇನೆ ಬೀಳ್ತಾರೆ, ಸುರಂಗದಲ್ಲೇ ಅದು ಬಳಕೆ ಆಗ್ತಾ ಇರುತ್ತೆ, ಬಳಕೆ ಆಗುತ್ತೆ. ಹಾಗಾದಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂದ್ 28 ದಿನ ಆದ್ಮೇಲೆ ಓಪನ್ ಮಾಡ್ತೀವಿ. ಅದನ್ನ ಓಪನ್ ಮಾಡಿ ಆದ ನಂತರ ಫುಲ್ ಒಂದೇ ಸರಿ ಓಪನ್, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಏನಾಗುತ್ತೆ ಅಂದ್ರೆ ಒಳಗಿನ ವಾತಾವರಣ ಒಂಥರ ಇರುತ್ತೆ, ಹೊರಗಡೆ ಒಂಥರ ಇರುತ್ತೆ. ಆಗ ನಾವು ಓಪನ್ ಮಾಡುವಾಗ ಫುಲ್ ಒಂದೇ ಸರಿ ಓಪನ್ ಮಾಡಿದ್ವಿ ಅಂದ್ರೆ ಒಂದಷ್ಟು ಜನ ನೋಡಿರ್ತಾರೆ, ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಮುಚ್ಚಿರ್ತಾರೆ, 28 ದಿನ ಆದ ತಕ್ಷಣ ತೆಗೆದು ಬಿಡ್ತಾರೆ, ಆಮೇಲೆ ಸುಟ್ಟೋಗ್ಬಿಡುತ್ತಿಲ್ಲ. ಹಂಗ್ ಮಾಡಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಬೇಕು. ಒಂದ್ ವಾರ ಏನ್ ಮಾಡ್ಬೇಕು ಅಂದ್ರೆ ಎರಡೂ ಸೈಡ್ ಅಲ್ಲಿ ಸ್ವಲ್ಪ ಗಾಳಿ ಓಡಾಡಂಗ್ ಓಪನ್ ಮಾಡ್ಬೇಕು. ಅದಾದ ನಂತರ ಇನ್ ಸ್ವಲ್ಪ ಆತರ ಒಂದ್ 15-20 ದಿನ ನಾವು ಫುಲ್ ಓಪನ್ ಮಾಡಕ್ ಟೈಮ್ ತಗೊಳ್ಬೇಕಾಗುತ್ತೆ. ಈ ತರ ಓಪನ್ ಮಾಡಿದ್ಮೇಲೆ ದಿನ ನೀರ್ ಹಾಕ್ತಾ ಇದ್ರೆ ಫಸ್ಟ್ ಗೆ ನಮಗೆ ಚಿಗುರು ಕಾಣಿಸ್ತಿರುತ್ತೆ, ಆಮೇಲೆ ಒಂದ್ 15-20 ದಿನದಲ್ಲಿ ಬೇರ್ ಕಾಣಿಸುತ್ತೆ ಅದರಲ್ಲಿ. ಹೀಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿದ್ವಿ ನರ್ಸರಿ ಅಂದ್ರೆ ಜೂನ್ ತಿಂಗಳಲ್ಲಿ ಅದ್ ನೆಡ್ಲಿಕ್ಕೆ ರೆಡಿ ಆಗುತ್ತೆ. 2-3 ತಿಂಗಳಾದ್ರೂ ಬೇಕಾಗುತ್ತೆ ಬೇರ್ ಬಂದು ರೆಡಿ ಆಗ್ಲಿಕ್ಕೆ. ಅಂದ್ರೆ ನಾವು ಒಂದೇ ಸರಿ ಅದನ್ನ ತೆಗೆದು ಬಿಟ್ರೆ ಒಂದ್ ರೀತಿ ಒತ್ತಡ ಉಂಟಾಗುತ್ತೆ, ಶಾಕ್ ಅಂತ. ಹೌದೌದು, ಆ ರೀತಿಯಾಗಿ. ಇದು ಟನಲ್ ವಿಧಾನ ಅಥವಾ ಸುರಂಗ ವಿಧಾನ ಅಂತ ಅನ್ಬಹುದು. ಈ ವಿಧಾನದಲ್ಲಿ ನಾವು ಮಾಡ್ಕೋಬಹುದು ಸಸಿಗಳನ್ನ. ಇದು ಸಾಮಾನ್ಯವಾಗಿ ಅನುಸರಿಸಬಹುದಾ ಸುಲಭವಾಗಿ? ಹೌದು, ಇದು ಎಲ್ಲ ರೈತರು ಸಹ ಅನುಸರಿಸಬಹುದು, ಯಾಕಂದ್ರೆ ಚಿಕ್ಕ ಚಿಕ್ಕ ಟನಲ್ ಗಳನ್ನ ಅವರೇ ಮಾಡ್ಕೋಬಹುದು, ಮನೆ ಹತ್ರ ಮಾಡಿ ಇಟ್ಕೊಂಡು ಅದ್ರೊಳಗಡೆ ಬುಟ್ಟಿ ತುಂಬಿ ಇಟ್ಟು ಅವ್ರ ತೋಟದಲ್ಲೇ ಸಿಗುತ್ತೆ ಕಡ್ಡಿಗಳು, ಅದನ್ನ ತೆಗೆದು ನಾಟಿ ಮಾಡಿಟ್ರೆ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ. ನೆಕ್ಸ್ಟ್ ಜೂನ್ ಜುಲೈ ಯಾವಾಗ ನಾವು ಫೀಲ್ಡ್ ಅಲ್ಲಿ ನೆಡ್ಬೇಕಾಗುತ್ತೋ ಅವಾಗ ತಗೊಂಡೋಗಿ ನೆಡ್ಬಹುದು. ಒಂದೊಂದ್ ಕಡೆ ಏನಾಗುತ್ತೆ ಅಂದ್ರೆ ಅದೇ ಗಿಡನ ಕಟ್ ಮಾಡಿ ನಾನು ನೆಟ್ಟೆ ಅಂತ ಹೇಳ್ತಾರೆ, ಆದ್ರೆ ಈಗ ಏನು ರನ್ನರ್ ಸರ್ದೋಗ್ತಿರುತ್ತೆ ಮಳೆಗಾಲದಲ್ಲಿ ನೆಟ್ಟೆ ಅಂತ, ಅದು ಒಂದೊಂದ್ಸರಿ ಸಕ್ಸಸ್ ಆಗಲ್ಲ, ಬೇರ್ ಬರಲ್ಲ. ಹಾಗಾಗಿ ಅವರೇ ಕಟ್ ಮಾಡಿ ಇಟ್ಕೊಂಡು ನೆಟ್ಕೋಬಹುದು. ಇನ್ನೊಂದೇನಾಗುತ್ತೆ ಅಂದ್ರೆ ಬೇರೆ ಬೇರೆ ನರ್ಸರಿಯಿಂದ ತಂದಾಗ ಒಂದೊಂದ್ಸರಿ ರೋಗ ಬರೋದು ಇರುತ್ತೆ, ಮಣ್ಣಲ್ಲಿ ರೋಗ ಬರೋದು ಅವ್ರ ತೋಟಗಳಿಗೆ, ಅವ್ರ ತೋಟದಲ್ಲಿ ರೋಗ ಇಲ್ಲ ಅಂದ್ರು. ಹಾಗಾಗಿ ರೈತರೆಲ್ಲ ಮುಖ್ಯವಾಗಿ ಏನ್ ಮಾಡ್ಬೋದು ಅಂದ್ರೆ ಅವ್ರ ತೋಟಕ್ಕೆ ಬೇಕಾದಷ್ಟು ಗಿಡಗಳನ್ನ ಅವರೇ ಮಾಡ್ಕೊಂಡ್ರು, ಒಂಥರ ಒಳ್ಳೇದೆ ಅದು. ಇದು ಮುಖ್ಯವಾಗಿ ಟನಲ್ ವಿಧಾನ ಆಯ್ತು, ಇನ್ನ ಯಾವ ವಿಧಾನಗಳಿದಾವೆ? ಇನ್ನೊಂದು ಟ್ರೆಲ್ಲಿಸ್ ಮೆಥಡ್ ಅಂತ ಹೇಳ್ತೀವಿ. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ 1.5 ಅಡಿಯಷ್ಟು ಆಳ ಮತ್ತೆ 1 ಅಡಿ ಅಗಲ ಇರುವಂತ ಒಂದ್ ಚರಂಡಿಗಳನ್ನ ತೆಕ್ಕೋಬೇಕಾಗುತ್ತೆ. ಕವಲ್ಗಳನ್ನ ತೆಗೆದ್ಬಿಟ್ಟು ಮತ್ತೆ ಉದ್ದ ಎಷ್ಟು ಬೇಕಾದ್ರೂ ಇರ್ಬೋದು, ನಾವು ಎಷ್ಟು ಉದ್ದ ಜಾಗ ಇರುತ್ತೋ ಅಷ್ಟು ತೆಗೆದ್ಬಿಟ್ಟು ಅದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಕಾಡ್ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತೆ ಮರಳು ಎಲ್ಲದನ್ನು ಒಂದೊಂದು ಭಾಗ ಸಮ ಪ್ರಮಾಣದಲ್ಲಿ ತುಂಬಬೇಕಾಗುತ್ತೆ. ತುಂಬಿಟ್ಟು ಅದರಲ್ಲಿ ನಾವು ಗಿಡಗಳನ್ನ ನೆಡಬಹುದು. ಬೇರ್ ಬಂದಿರುವಂತ ಗಿಡಗಳಿರುತ್ತಲ್ವಾ ಅದನ್ನ ಅದ್ರಲ್ಲಿ ನೆಡೋದು. ನೆಟ್ಟ ಆದ ನಂತರ ಅದಕ್ಕೊಂದು ಬಿದ್ರಿಂದ ಒಂದು 45 ಡಿಗ್ರಿಯಲ್ಲಿ ಸ್ಟ್ರಕ್ಚರ್ನ ರೆಡಿ ಮಾಡಬಹುದು ಅದರಿಂದ ಬಿದರಿಂದ ಕೊಡೋದು. ಅಥವಾ ನಾವು ನೆಟ್ ಅನ್ನು ಹಾಕ್ಬೋದು, ಈಗ ಫಿಶ್ ನೆಟ್ ಅಂತ ಬರುತ್ತೆ, ಅದನ್ನು ಸಹ ಕೊಡ್ಬೋದು. ಅದ್ರ ಮೇಲೆ ಹಬ್ಕೊಂಡು ಹೋಗುತ್ತೆ, ಏನ್ ಬಳ್ಳಿ ಗಿಡದ ಮೇಲೆ ಹಬ್ಬುತ್ತಲ್ವ, ಆತರ ಹಬ್ಕೊಂಡ ತರ ಬಿಡ್ಬೋದು. ಅದನ್ನ ಬಿಟ್ಟು ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಅದು ನಾವು ನಾರ್ಮಲ್ ಆಗಿ ಗೊಬ್ಬರ ಎಲ್ಲ ಒಂದ್ ತಿಂಗಳಿಗೆ ಒಂದ್ಸರ ಅದನ್ನೆಲ್ಲ ಕೊಡ್ತಾ ಇದ್ರೆ 15-20 ದಿನ ಕೊಟ್ಟರು ಆಯ್ತು, ಚೆನ್ನಾಗಿ ನೀರ್ ಕೊಟ್ಕೊಂಡಿದ್ರೆ. ಈ ವರ್ಷ ನಾವು ನೆಟ್ವಿ ಅಂದ್ರೆ ಮುಂದಿನ ವರ್ಷ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ 8-9 ತಿಂಗಳು ಗ್ರೋತ್ ಬಿಟ್ರೆ ಸಾಕು, ತುಂಬಾನೇ ಉದ್ದ ಬೆಳೆಯುತ್ತೆ. ಅದು ನಾವು ಏನ್ ರನ್ನರ್ಸ್ ಅಂತ ಸಿಗುತ್ತಲ್ಲ ಭೂಮಿಯಲ್ಲಿ, ಅದೇ ತರ ಗಿಡಗಳು ಅಲ್ಲಿ ರೆಡಿ ಆಗುತ್ತೆ. ಅದನ್ನ ತಗೊಂಡು ಮತ್ತೆ ನಾನು ಮೊದ್ಲು ಹೇಳಿದಂಗೆನೆ ಕಟಿಂಗ್ಸ್ ನ ಮಾಡ್ಬಿಟ್ಟು ಎರಡರಿಂದ ಮೂರು ಗೆಣ್ಣೆಗಳನ್ನು ತಗೊಂಡು ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕಿ ಗಿಡಗಳನ್ನ ಮಾಡ್ಕೋಬಹುದು. ಅಲ್ಲೂ ಕೂಡ ಅವಾಗ ಟನಲ್ ವಿಧಾನನೇ ಅನುಸರಿಸ್ಕೊಳ್ಳಿ, ಆಮೇಲೆ ಟನಲ್ ಅಲ್ಲಿ ಇಟ್ಕೋಬಹುದಾಗುತ್ತೆ ಅದನ್ನ. ಮತ್ತೆ ಟನಲ್ ಮಾಡುವಾಗ ಒಂದು ಗಮನಿಸಬೇಕಾಗಿರೋದು ಏನಂದ್ರೆ, ತುಂಬಾ ಟೆಂಪರೇಚರ್ ಇತ್ತು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈಗ ಹೋದ ವರ್ಷ ಎಲ್ಲ ಏನಿತ್ತು ಅಂದ್ರೆ, ಫೆಬ್ರವರಿ ಮಾರ್ಚ್ ಅಲ್ಲಿ ತುಂಬಾನೇ ಜಾಸ್ತಿ ಉಷ್ಣಾಂಶ ಇತ್ತು, ಬಿಸಿಲು ಇತ್ತು, ಆ ಟೈಮ್ ಅಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಇನ್ನೂ ಹೆಚ್ಚಾಗ್ಬಿಡುತ್ತೆ ಒಳಗಡೆ, ಒಳಗಡೆ ಟೆಂಪರೇಚರ್ ಜಾಸ್ತಿ ಆಗ ನೋಡ್ತಾ ಇರ್ಬೇಕು. ಏನಾದ್ರೂ ನಮಗೆ ಕಪ್ಪಾಗ್ತಿದೆ ಹಂಗ ಅನ್ಸ್ತಿದೆ ಅಂದ್ರೆ, ಟನಲ್ ಓಪನ್ ಮಾಡೋದು ಒಳ್ಳೇದು. ಅವಾಗ ಸ್ವಲ್ಪ ಮಟ್ಟಿಗೆ ತೆಗೆದ್ಬಿಡೋದು ಒಳ್ಳೇದು. ಇಲ್ಲ ಅಂತಂದ್ರೆ ನಾವು ನರ್ಸರಿನೇ 1 ತಿಂಗಳು ಮುಂದೆ ಹಾಕ್ತಿವಿ, ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಯ್ತು ಅಂದಾಗ ಮಾಡ್ತೀವಿ ಅನ್ನೋದನ್ನು ಸಹ ಮಾಡಬಹುದು. ಟನಲ್ ಉಪಯೋಗಿಸೋರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅದನ್ನ ಮಾಡುವಾಗ. ಅಂದ್ರೆ ಏಪ್ರಿಲ್ ಮೇ ನಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಕೊಡಗಿನಲ್ಲೂ ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಇದನ್ನ ಗಮನಿಸ್ತಾ ಇರ್ಬೇಕು. ಹೌದು, ಗಮನಿಸ್ತಾ ಟನಲ್ ಒಳಗಡೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆಯೋ ಹೇಗೆ ಅಂತ ನೋಡ್ಕೊಂಡು, ಹಾಗೇನಾದ್ರು ಅನ್ಸುತ್ತೋ ಅಂದ್ರೆ ನಾವು ಒಂದು 20-21 ದಿನಕ್ಕೂ ತೆಗೆದು ಬಿಡ್ಬೋದು ಅದನ್ನ. 28 ದಿನವರೆಗೂ ಏನ್ ಕಾಯ್ಬೇಕು ಅಂತಾನೆ ಏನಿಲ್ಲ. ಇದು ಒಂದು ವಿಧಾನ. ಇನ್ನೊಂದು ಯಾವ ವಿಧಾನ? ಇನ್ನೊಂದು ಸರ್ಪಂಟೈನ್ ಮೆಥಡ್ ಅಂತ ಹೇಳ್ತೀವಿ, ಸರ್ಪಂಟೈನ್ ಪದ್ಧತಿ ಅಂತ. ನಾವು ಸಹ ಅದನ್ನೇ ಬಳಸೋದು ಇಲ್ಲಿ, ಅನುಸರಿಸ್ತೀವಿ. ಇನ್ನೊಂದು ನಾನೇನ್ ಕಟ್ಟಿಂಗ್ಸ್ ಇಂದ ಹೇಳಿದ್ನಲ್ವಾ, ಅದರಲ್ಲಿ ನೇರ್ ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಅಷ್ಟೊಂದು ಆರ್ದ್ರತೆ ಇರಲ್ಲ, ಟೆಂಪರೇಚರ್ ಏನೋ ಜಾಸ್ತಿ ಇರುತ್ತೆ. ಅಷ್ಟು ಆರ್ದ್ರತೆ ಇರೋದಿಲ್ಲದಲ್ಲೇ ಇರೋದ್ರಿಂದ ನಮಗೆ ಕೇರಳ ಮತ್ತೆ ಕರಾವಳಿ ಭಾಗದಲ್ಲಿ ಆದಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ನಾವು ಈ ಮೆಥಡ್ ನ ಮಾಡ್ತೀವಿ. ಇದನ್ನ ಏನ್ ಹೇಳ್ತೀವಿ ಅಂದ್ರೆ, ನಾನು ಮೊದ್ಲು ಹೇಳಿದ್ನಲ್ಲ, ಅಂಬುಗಳನ್ನ ತಗೊಂಡು ರನ್ನರ್ಸ್ ತಗೊಂಡು ಮಾಡ್ತೀವಿ, ಅದು 3-4 ತಿಂಗಳು ನರ್ಸರಿ. ಅದು ಇದು ವರ್ಷ ಇಡೀ ಮಾಡ್ಬೇಕಾದಂತ ನರ್ಸರಿ ಸರ್ಪಂಟೈನ್ ಅಲ್ಲಿ. ಏನಂದ್ರೆ ವರ್ಷ ಇಡೀ ಗಿಡ ಸಿಗ್ತಾನೆ ಇರುತ್ತೆ, ವರ್ಷ ಇಡೀ ಕಟ್ ಮಾಡ್ತಾ ಇರ್ತೀವಿ, ಗಿಡ ಇಡ್ತಿರ್ತೀವಿ. ಈ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಮೊದಲಿಗೆ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಮರಳು ಮಣ್ಣು ಅದ್ ಮಿಶ್ರಣ ಎಲ್ಲ ಮಾಡ್ಕೊಂಡಿರ್ತೀವಿ. ಮತ್ತೆ ಅದಾದ ನಂತರ ಆಲ್ರೆಡಿ ಬೇರ್ ಬಂದಿರುವಂತ ಗಿಡಗಳನ್ನ ಒಂದು ಲೈನ್ ಅಲ್ಲಿ ಉದ್ದಕ್ಕೆ ಇಟ್ಕೊಂಡು ಹೋಗೋದು. ಇಟ್ಟಾಗ ಏನಾಗುತ್ತೆ ಅಂದ್ರೆ, ಅದರಿಂದ ಗೆಣ್ಣುಗಳಿರುತ್ತಲ್ವಾ, ಆ ಗೆಣ್ಣುಗಳಲ್ಲಿ ಬಿಳಿಯಾಗಿ ಬೇರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಂದಾಗ ನಾವೇನ್ ಮಾಡ್ಬೇಕು, ಇನ್ನೊಂದ್ ಬ್ಯಾಗ್ನ ಅದ್ರ ಮುಂದೆ ಇಡಬೇಕು. ಏನ್ ಒಂದ್ ಬ್ಯಾಗ್ ಇಟ್ಕೊಂಡು ಹೋಗಿರ್ತೀವಲ್ಲ, ಅದ್ರ ಮುಂದೆ ಇನ್ನೊಂದ್ ಬ್ಯಾಗ್ ನರ್ಸರಿ ಮಿಶ್ರಣ ತುಂಬಿರುವಂತ ಬ್ಯಾಗ್ನ ಇಟ್ಟು, ಅಲ್ಲಿಗೆ ಆ ಗಿಡನ ಬಿಳಿ ಕಲರ್ ಅಲ್ಲ ಬೇರ್ ಕಾಣಿಸುತ್ತಲ್ಲ, ಅದನ್ನ ಅಲ್ಲಿ ಮೇಲಿಟ್ಟು ಒಂದು ಕಡ್ಡಿಯನ್ನ ಅದ್ರ ಮೇಲೆ ಚುಚ್ಚಬೇಕಾಗುತ್ತೆ. ಏನಂದ್ರೆ ಆ ಬೇರ್ ಇರುತ್ತಲ್ಲ, ಅದ ಮಣ್ಣಿಗೆ ತಾಗ್ಬೇಕು. ಅಂದ್ರೆ ಗೆಣ್ಣಲ್ಲಿ ಬರ್ತಾ ಇರೋ ಬೇರ್ವಿನ ಅದನ್ನ ಕೆಳಗೆ ಇಡಬೇಕು, ಇನ್ನೊಂದ್ ಬ್ಯಾಗ್ ಒಳಗೆ ಇಡಬೇಕು. ವಿ ಆಕಾರದ ಯಾವ್ದಾದ್ರು ಒಂದು ಇದನ್ನ ತಗೊಂಡು, ಈಗ ನಾವು ತೆಂಗಿಂದು ತಗೋಬಹುದು, ಅದನ್ನ ತಗೊಂಡು ವಿ ಆಕಾರ ಮಾಡ್ಬಿಟ್ಟು, ಅಂದ್ರೆ ತೆಂಗಿನ ತಗೊಂಡ್ರು ತುಂಬಾ ಒಣಗೋಗಿರೋ ತೆಂಗಿನ ರೆಪ್ಪೆ ತಗೋಬಾರ್ದು, ಸ್ವಲ್ಪ ಹಸಿ ಇರೋ ತಗೊಂಡು ವಿ ಶೇಪ್ ಅಲ್ಲಿ ಮಾಡ್ಬಿಟ್ಟು ಅದನ್ನ ಅದಕ್ಕೆ ಚುಚ್ಚಬೇಕು, ಸಂಪರ್ಕಕ್ಕೆ ಬರಬೇಕು, ಮಣ್ಣಿನ ಸಂಪರ್ಕಕ್ಕೆ ಬರಬೇಕು. ಈಗ ಇಡ್ತಾ ಹೋಗ್ಬೇಕು, ಇಡ್ತಾ ಹೋದಾಗ ಏನಾಗುತ್ತೆ, ನಮ್ಗೆ 2-3 ತಿಂಗಳಲ್ಲಿ ಒಂದ್ 10-13 ಬ್ಯಾಗ್ ಈ ತರ ರೆಡಿ ಆಗುತ್ತೆ, ಹೋಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಮುಂದ್ಗಡೆ ಒಂದ್ 4-5 ಬ್ಯಾಗ್ ನ ಕಟ್ ಮಾಡಬಾರ್ದು. ಈ ಹಿಂದೆ ಬ್ಯಾಗ್ ಇರುತ್ತಲ್ಲ, ನಾವು ಮೊದ್ಲು ಇಟ್ಟಿದೀವಲ್ಲ, ಆ ಬ್ಯಾಗ್ ನ ಒಂದೊಂದನ್ನೇ ಸೆಪರೇಟ್ ಮಾಡಬಹುದು. ಒಂದೊಂದೇ ಬ್ಯಾಗ್ ನ ಸೆಪರೇಟ್ ಮಾಡಿ ಬ್ಯಾಗ್ ನ ಸ್ವಲ್ಪ ಲೂಸ್ ಮಾಡಿ, ಎಲ್ಲಿ ಕಟ್ ಮಾಡ್ತೀವಲ್ಲ ಹಿಂದ್ಗಡೆ ಭಾಗ ಇರುತ್ತಲ್ಲ, ಹಿಂದ್ಗಡೆ ಭಾಗ ನ ಸ್ವಲ್ಪ ಮಣ್ಣಲ್ಲಿ ಚುಚ್ಚಬೇಕು. ಹಾಗೆ ಚುಚ್ಚಿದ ನಂತರ ಏನಾಗುತ್ತೆ ಅಂದ್ರೆ, ಇಲ್ಲಿ ಚಿಗುರು ಬರುತ್ತೆ, ಆ ಎಲೆ ಭಾಗ ಇರುತ್ತಲ್ಲ ನಾ ಗೆಣ್ಣಿರುತ್ತಲ್ಲ, ಅಲ್ಲಿಂದ ಚಿಗುರು ಬರುತ್ತೆ. ಹಾಗೆ ಚಿಗುರು ಬರೋ 1 ತಿಂಗಳಲ್ಲಿ ಚಿಗುರು ಬರುತ್ತೆ. ಚಿಗುರು ಬಂದ್ಮೇಲೆ ಆಲ್ಮೋಸ್ಟ್ ಒಂದ್ 2-3 ತಿಂಗಳಲ್ಲಿ ನಮ್ಗೆ 2-3 ಎಲೆ ಮೇಲೆ ಬರುತ್ತೆ, ಅದು ಮೇಲ್ಗಡೆ ಬಂದು ಗಿಡ ರೆಡಿ ಆಗುತ್ತೆ. ಇದರಲ್ಲಿ ಮೇನ್ ನಾವು ಏನು ಉಪಯೋಗ ಏನು ಅಂತ ಹೇಳ್ತೀವಿ ಅಂತಂದ್ರೆ, ಆಲ್ರೆಡಿ ನಮಗೆ ಇದರಲ್ಲಿ ಬೇರ್ ಬಂದಿರೋದು ಖಚಿತ. ನಾವೀಗ ಗಿಡ ತಗೊಳ್ಳುವಾಗ ನಾವೀಗ ನರ್ಸರಿಗಳಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ, ಆ ಕಡ್ಡಿಯಿಂದ ಮಾಡಿರ್ತೀವಲ್ವಾ, ಕಟ್ಟಿಂಗ್ಸ್ ಇಂದ ಮಾಡಿದಾಗ ಮೇಲ್ಗಡೆ ಚೆನ್ನಾಗಿ ಬೆಳೆದಿರುತ್ತೆ, ಒಳಗಡೆ ಬೇರು ಇದೆಯೋ ಇಲ್ಲ ಅನ್ನೋದು ಒಂದು ಅನುಮಾನ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹೀಗೆ ಒಂದ್ 13-14 ಬ್ಯಾಗ್ ಆದಾಗ ಯಾವಾಗ ಕಟ್ ಮಾಡ್ತೀವಲ್ಲ, ಹಿಂದ್ಗಡೆ 6-7 ಬ್ಯಾಗ್ ಕಟ್ ಮಾಡುವಾಗ ಅಲ್ಲಿ ಬೇರ್ ಬಂದಿಲ್ಲ ಅಂದ್ರೆ ಆ ಬ್ಯಾಗ್ ನ ಅವಾಗ್ಲೇ ತೆಗ್ದಾಕ್ಬಹುದು. ನಾವು ಆ ಬ್ಯಾಗ್ ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲಾದ್ರೂ ಬೇರ್ ಬಂದಿಲ್ಲ ಯಾವ್ದಾದ್ರು ಗೆಣ್ಣಲ್ಲಿ ಅಂತ ಅಂದ್ರೆ. ಹಂಗಾಗಿ ನಮಗೆ ಬೇರ್ ಬಂದಿರೋದನ್ನ ಖಚಿತ ಪಡಿಸ್ಕೊಂಡು ಅದರಿಂದ ನಮಗೆ ಶೂಟ್ಸ್ ಬಂದಿರುತ್ತೆ. ಅದು ಏನಂದ್ರೆ, ಇದು ಕಂಟಿನ್ಯೂಸ್ ನರ್ಸರಿ, ದಿನ ನೋಡ್ತಾನೆ ಇರ್ಬೇಕು. ನಾನೊಂದ್ 3-4 ದಿನ ನೋಡಿಲ್ಲ ಅಂತ ಅಂದ್ರೆ ಅದ್ರಲ್ಲಿ ಏನು ಬೇರ್ ಬಂದಿರುತ್ತಲ್ಲ, ಈಗ ನಾನು ಒಂದೊಂದ್ ಗೆಣ್ಣಲ್ಲೂ ಬೇರ್ ಬರುತ್ತೆ ಅಂತ ಹೇಳಿದ್ರೆ ಹಾಕ್ಬೇಕು, ಸಂಪರ್ಕ ತರ್ತಾ ಇರ್ಬೇಕು. ಆ ಬೇರು ಹೇಗಿರುತ್ತೆ ಅಂದ್ರೆ, ಬಿಳಿಯಾಗಿ ಚಿಕ್ಕ ಮಕ್ಳು ಹಲ್ ಬಂದಾಗ ಕಾಣಿಸುತ್ತಲ್ಲ ಬಿಳಿಯಾಗಿ, ಆತರ ಕಾಣಿಸ್ತಾ ಇರತ್ತೆ ಚಿಕ್ಕದಾಗೆ. ಅದು ಕಾಣಿಸಿದಾಗ ಅಲ್ಲಿಗೆ ಇಮಿಡಿಯೇಟ್ ಆಗಿ ನಾವು ಬ್ಯಾಗ್ ಇಡ್ಬೇಕು. ಅದಿಡದಲ್ಲೇ ಒಂದ್ 3-4 ದಿನ ಇಡ್ಲೇ ಇಲ್ಲ, ನಾನು ಎಲ್ಲೋ ಹೋಗಿದ್ದೆ ಬಂದೆ ಆಮೇಲೆ ನೋಡಿದೆ ಅಂದ್ರೆ ಇಲ್ಲ, ಅದು ಕಪ್ಪಾಗ್ಬಿಡುತ್ತೆ ಆ ಬೇರು. ಕಪ್ಪಾಯ್ತಂದ್ರೆ ಅಲ್ಲಿಂದ ಬೇರ್ ಬರಲ್ಲ ನಮ್ಗೆ, ಆ ಬ್ಯಾಗ್ ಇಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತೆ. ಹೀಗೆ ನಾವು ಕರೆಕ್ಟ್ ಆಗಿ ಮಾಡಿದ್ವಿ, ಕರೆಕ್ಟ್ ಆಗಿ ನೀರು ಕೊಟ್ಟು ಬ್ಯಾಗ್ ಇಡೋದು ಮೇಯ್ನ್ ಅಲ್ಲಿ, ಬ್ಯಾಗ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಹೋದ್ವಿ ಅಂತಂದ್ರೆ ನಾವು ಒಂದು ವರ್ಷದಲ್ಲಿ ಒಂದು ಗಿಡದಿಂದ, ನಾನೇನು ಫಸ್ಟ್ ತಾಯಿ ಗಿಡ ಹೇಳಿದ್ನಲ್ಲಿ ಇಟ್ಟಿದ್ದ, 60 ಗಿಡ ಮಾಡಬಹುದು. ಸರಾಸರಿ 60 ಗಿಡ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ವಿ ಅಂತ ಅಂದ್ರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೇಕು ನಮ್ಗೆ. ವಾರಕ್ಕೆ ಒಂದ್ಸರಿ ಏನಾದ್ರೂ ಬ್ಯಾಗ್ ಇಡಕ್ ಬಂದೇ ಬರುತ್ತೆ ಅಲ್ಲಿ, ಅದನ್ನ ನೋಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಆಗ ವರ್ಷ ಇಡೀ ಅವ್ರ ಗಿಡನ ಮಾಡ್ತಾ ಇರ್ಬೋದು ನರ್ಸರಿ ಮಾಡೋರು. ಅದ್ರಲ್ಲಿ ಸ್ವಲ್ಪ ಸಮಯ ಮತ್ತೆ ಸತತವಾದಂತ ಒಂದು ಪರಿವೀಕ್ಷಣೆ ಬೇಕಾಗುತ್ತೆ, ನೋಡ್ತಾ ಇರ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀರನ್ನು ಆಗಿಂದಾಗೆ ಕೊಡ್ತಾ ಇರ್ಬೇಕಾಗುತ್ತೆ. ಹೌದು, ನೀರು ಕೊಡ್ತಿರ್ಬೇಕು. ಇದನ್ನ ಸಹ ಈಗೆಲ್ಲ ನಮ್ಮ ಸಂಶೋಧನಾ ಸಂಸ್ಥೆಗಳಲ್ಲಿ ನೋಡುವಾಗೆಲ್ಲ ಪಾಲಿಯೋಸ್ ಮಾಡಿ ಅದ್ರೊಳಗೆಲ್ಲ ಇಟ್ಟಿರ್ತೀವಿ. ಆತರನೇ ಬೇಕಂತಿಲ್ಲ, ಒಂದು ಮಳೆ ಬೀಳ್ದಲ್ಲೇ ಇರುವಂತ ಒಂದು ಶೆಡ್ ಆಗ್ಲಿ, ಒಂದ್ ಸ್ಟ್ರಕ್ಚರ್ ಚೆನ್ನಾಗಿ ಬೆಳಕು ಬರಬೇಕು ಅಂತ ಒಂದು ಸ್ಟ್ರಕ್ಚರ್ ಇದ್ರೆ ಸಾಕು, ಅದರಲ್ಲೂ ಸಹ ಮಾಡಬಹುದು. ಅಂದ್ರೆ ಇಡೀ ಬಳ್ಳಿ ಯಾವ ರೀತಿ ನೆಲದ ಮೇಲೆ ಸ್ವಾಭಾವಿಕವಾಗಿ ಹೋಗ್ತಾ ಇರುತ್ತೆ, ಅದ್ರ ಬದಲಾಗಿ ಇಲ್ಲಿ ಪಾಲಿಥಿನ್ ಚೀಲದ ಮೇಲೆ ಅದು ಹೋಗ್ತಾ ಇರುತ್ತೆ ಬೇರ್ ಬಿಟ್ಕೊಂಡು. ನಮ್ಗೆ ಇದೊಂದ್ ರೀತಿ ಸ್ವಾಭಾವಿಕವಾದ ವಿಧಾನನು ಹೌದು, ನಮಗೆ ಸುಲಭವಾಗಿ ನಾಟಿ ಮಾಡಕ್ಕೆ ಸಸಿಗಳು ಕೂಡ ಸಿಗ್ತವೆ. ಅದರಿಂದಲೇ ಇನ್ನೊಂದ್ ರೀತಿ ಸರ್ಪಂಟೈನ್ ವಿಧಾನ ಅಂತ ಹಾಕೊಂಡು ಹೋಗ್ತಾ ಇರುತ್ತೆ. ಇದನ್ನ ಸ್ವಾಭಾವಿಕವಾಗಿ ಹೆಚ್ಚು ಬಳಸುತ್ತಂತದ್ದು. ಈಗ ಅಲ್ಲಿ ಹೋಗಿ ಏನಾಗುತ್ತೆ ಅಂದ್ರೆ, ನಾವು ಕಟ್ಟಿಂಗ್ಸ್ ತಂದು ಹಾಕ್ತಿವಿ ಅಂತಂದ್ರೆ ಒಂದು ಗಿಡದಿಂದ ಒಂದೇ ಗಿಡ ಸಿಗದ್ ನಮ್ಗೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಗಿಡದಿಂದ 60 ಗಿಡ ಮಾಡಬಹುದು ನಾವು ಒಂದ್ ವರ್ಷಕ್ಕೆ ಕರೆಕ್ಟ್ ಆಗಿ ಮಾಡಿದ್ವಿ ಅಂದ್ರೆ. ಗಿಡಗಳ ಸಂಖ್ಯೆ ಜಾಸ್ತಿ ಸಿಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ಜನ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ ಮಾಡುವಾಗ. ಅಂದ್ರೆ ನಿಮ್ಮ ಸಂಸ್ಥೆಯಲ್ಲೂ ಈ ರೀತಿ ವಿಧಾನ, ನಾವು ಈ ತರನೇ ಸಸ್ಯ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಯಾವ್ಯಾವ ತಳಿಗಳ ಸಸಿಗಳು ಕೊಡ್ತೀರಾ? ನಾವು ASR ತೇವಂ ಅಂತ ಒಂದು ತಳಿ ಇದೆ, ಏನು ಕೊಳೆ ರೋಗ ಬರುತ್ತಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಇರುವಂತ ಒಂದು ತಳಿ ಇದೆ. ಅದು ತೇವಾಂಶವನ್ನ ತಡ್ಕೊಂಡು ಬೆಳೆಯುವಂತ ಸ್ವಲ್ಪ ತೇವಂ ಅಂತ ಹೇಳಿ ಒಂದು ತಳಿ ಇದೆ. ಅದಾದ ನಂತರ ASR ತೇವಂ, ಅದಾದ ನಂತರ ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಒಂದಿದೆ, ಅದು ASR ಇದೆಯಲ್ಲ ಬೆಂಗಳೂರು, ಅದು ಮತ್ತೆ ನಮ್ಮ ಸಂಸ್ಥೆ ASR ಎರಡು ಸೇರಿ ಅಭಿವೃದ್ಧಿ ಪಡಿಸಿರುವಂತ ಒಂದು ತಳಿಯಾಗಿದೆ. ಇದ್ರಲ್ಲಿ ಉದ್ದರ ಕೊತ್ತು ಬರುತ್ತೆ, ಚೆನ್ನಾಗಿದೆ ಈ ತಳಿ. ಇದನ್ನು ಸಹ ಮಾಡ್ತೀವಿ ನಾವು, ಜಾಸ್ತಿ ಮಾಡೋದು ಅದೆರಡನ್ನ, ತೇವಂ ಮತ್ತೆ ಕೂರ್ಗ್ ಎಕ್ಸೆಲ್ ಮಾಡ್ತೀವಿ. ಅದಲ್ದೇನೆ ಬೇರೆ ತಳಿಗಳಿದೆ ನಮ್ಮ ಸಂಸ್ಥೆ, ಮಲಬಾರ್ ಎಕ್ಸೆಲ್, ಗಿರಿಮುಂಡ, ಪಂಚಮಿ, ಪೌರ್ಣಮಿ, ಶುಭಕರ ಅಂತ. ಈಗ ಆ ತಳಿಗಳದ್ದು ಮಾಡ್ತೀವಿ, ಆದ್ರೆ ಒಂದ್ ಗಿಡ ಸಿಗೋದು ಸ್ವಲ್ಪ ಕಡಿಮೆ, ಅದರಲ್ಲಿ ಒಂದ್ 50 ಗಿಡ ಒಂದ್ ಸರಿ ಅಷ್ಟು ಗಿಡ ಸಿಗ್ಬಹುದು ಅಷ್ಟೇನೆ. ರೈತ ಬಾಂಧವರು ಮುಂಚಿತವಾಗಿ ತಿಳಿಸ್ತಾರೆ ಮಾಡಿಸ್ಕೊಡ್ಬೋದಾ? ಅಂದ್ರೆ ಅದು ನಾವು ಸರ್ಪೆಂಟೈನ್ ಇಟ್ಕೊಂಡಿರೋದು ಸ್ವಲ್ಪ ಕಡಿಮೆ ಇಟ್ಕೊಂಡಿರ್ತೀವಿ, ಒಂದ್ 10-15 ಗಿಡ ಇಟ್ಟಿರ್ತೀವಿ. ಸೊ ಅದ್ರಲ್ಲಿ ಎಷ್ಟು ಬರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡಿ ಕೊಡ್ತಾ ಇರ್ತೀವಿ ಅದ್ರಲ್ಲಿ. ಯಾಕೆಂದ್ರೆ ಒಂದು ಸರಿ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಕಟ್ ಮಾಡ್ತೀವಿ, ಕಟ್ ಮಾಡಿದಾಗ ಅಲ್ಲಿ ಗಿಡ ಸಿಕ್ಕಿದ್ ಮಾಡ್ತೀವಿ, ತೇವಂ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಖಾಸಗಿ ನರ್ಸರಿನಲ್ಲಿ ಕೊಂಡ್ಕೊಳ್ಳುವಾಗ ತಳಿ ಖಚಿತ ಪಡಿಸ್ಕೋಬೇಕು, ಮತ್ತೆ ಬೇರ್ ಬಿಟ್ಟಿದೆಯಲ್ಲ ಅಂತ ನೋಡ್ಕೋಬೇಕಾಗುತ್ತೆ. ಬೇರ್ ಬಿಟ್ಟಿರೋದು ನೋಡ್ಬೇಕಾಗುತ್ತೆ, ಅದನ್ನು ಖಚಿತ ಮಾಡ್ಕೋಬೇಕು. ಮೇಲ್ಗಡೆ ಬೆಳವಣಿಗೆ ನೋಡಿ ಅವರು ಅಷ್ಟು ನಿರ್ಧರಿಸಕ್ಕಾಗಲ್ಲ. ಕಟ್ಟಿಂಗ್ಸ್ ಇಂದ ಮಾಡಿದಾಗ ಅದೊಂದು ನೋಡ್ಕೋಬೇಕಾಗುತ್ತೆ. ಮತ್ತೆ ಸಸಿಗಳನ್ನ ಯಾವ ರೀತಿ ಅವರು ಜೋಪಾನ ನೆಡಬೇಕಾಗತ್ತೆ ಅಂತೀರಿ? ನಾವು ಒಂದ್ಸರಿ ಸಸಿಗಳನ್ನ ತಗೊಂಡ್ವಿ ಅಂತ ಅಂದ್ರೆ ಅದನ್ನ ತಗೊಂಡೋಗಿ ನಮ್ಮ ಜಾಗದಲ್ಲಿ ಒಂದಷ್ಟು ದಿನ ಇಡೋದು ಒಳ್ಳೇದು. ಯಾಕೆಂದ್ರೆ ತಗೊಂಡೋಗಿದ ತಕ್ಷಣ ಮುಖ್ಯ ಭೂಮಿಯಲ್ಲಿ ನೆಟ್ವಿ ಅಂತ ಅಂದ್ರೆ ಅದೊಂಥರ ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಶಾಕ್ ಆಗುತ್ತೆ ಬೇರೆ ಜಾಗದಿಂದ ತಂದಿರೋದು. ಅದಾದ ನಂತರ ಒಂದು 10-15 ದಿನ ಚೆನ್ನಾಗಿ ಒಂದು ನೆರಳಿರುವಂತ ಜಾಗದಲ್ಲಿ ಎಲ್ಲಿ ಬೆಳಕು ಗಾಳಿ ಇರುತ್ತೋ ಅಲ್ಲಿಟ್ಟು ನೀರು ಹಾಕೊಂಡಿದ್ದು, ಅದಾದ ನಂತರ ನಾವು ಸೇಮ್ ಇದು ಏನು 1.5-1.5 ಅಡಿ ಅಷ್ಟು ಗುಂಡಿಗಳನ್ನ ತೆಗೆದು ಬಿಟ್ಟು ಆಧಾರ ಮರಗಳ ಹತ್ರ ನೆಡಬಹುದು. ಅದನ್ನ ಆಮೇಲೆ ಹಬ್ಬಿಸಬಹುದು. ಅದಕ್ಕೂ ಅಷ್ಟೇ, ಗುಂಡಿಗೆ ನಾವು ಮಾಮೂಲಿ ಗೊಬ್ಬರ ಮತ್ತೆ ಟ್ರೈಕೋಡರ್ಮಾ ಇದ್ರೆ ಅದನ್ನ ಹಾಕ್ಬಹುದು. ಈ ಸಾವಯವ ಗೊಬ್ಬರದ ಜೊತೆ ಮಿಕ್ಸ್ಚರ್ ಮಾಡಿ ಹಾಕ್ಬಹುದು. ಇನ್ನ ಈ ಸಸಿಗಳನ್ನ ನಾವು ಅಭಿವೃದ್ಧಿ ಪಡಿಸ್ಕೊಳ್ತೀವಲ್ಲ ಕಾಳುಮೆಣಸು ಅಥವಾ ಕರಿಮೆಣಸಿನಲ್ಲಿ, ಇಲ್ಲಿ ರೋಗ ಕೀಟಗಳ ಹಾವಳಿ ಏನಾದ್ರೂ ಇರುತ್ತೆ? ಒಂದೊಂದ್ಸರಿ ಫೈಟ್ ಆಫ್ ತರ ಸೋಂಕು ಕಾಣಿಸುತ್ತೆ ಮಳೆಗಾಲ. ನಾನು ಈಗ ಸರ್ಪೆಂಟೈನ್ ಮೆಥಡ್ ಏನ್ ಹೇಳಿದ್ನಲ್ವಾ, ಅದ್ರಲ್ಲಿ ಒಂದೊಂದ್ಸರಿ ಮೋಡ ಮುಚ್ಕೊಂಡ್ರಂತ ಟೈಮ್ ಇರುತ್ತೆ, ಈಗ ಪಾಲಿಯೋಸ್ ಒಳಗಿಟ್ರುನು. ಆ ಟೈಮಲ್ಲಿ ಸ್ವಲ್ಪ ಫೈಟ್ ಆಫ್ ತರ ಸೋಂಕು ಏನಾದ್ರೂ ಕಾಣಿಸ್ತು ಅಂತ ಅಂದ್ರೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಬರುತ್ತೆ, 1 gram 1 liter ನೀರಿಗೆ ಹಾಕಿ ಅದನ್ನ ಒಂದು ಸ್ಪ್ರೇ ಕೊಡ್ಬಹುದು, ಅದನ್ನ ಮಾಡಬಹುದು. ಇನ್ನು ಕೀಟಗಳೇನಾದ್ರು ಕಾಣಿಸಿದ್ರೆ ಕ್ವಿನಾಲ್ಫಾಸ್ ಆಗ್ಲಿ, ಡೈಮಿಥೋಯೇಟ್ ಅಥವಾ ಕ್ಲೋರೋಪೆರಿಫಾಸ್ ಅಂತ ಬರುತ್ತೆ, ಆ ಕೆಮಿಕಲ್ಸ್ ನ ಸಹ ಯೂಸ್ ಮಾಡಬಹುದು. ಅದಲ್ದಲೆ ಈಗ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಮಾಡುವಾಗ ಗೊಬ್ಬರ ಹೇಗ್ ಕೊಡ್ಬೇಕು ಅಂತ ಅಂದ್ರೆ, ಯಾಕಂದ್ರೆ ನಾವು ಒಂದ್ಸರಿ ಅದರಲ್ಲಿ ಗೊಬ್ಬರ ತುಂಬಿ ಇಟ್ಟಿರ್ತೀವಿ ಅಷ್ಟೇನೆ, ಅದಾದ ನಂತರ ಬೇರೆ ಗೊಬ್ಬರನ ಗಿಡಕ್ ಹಾಕದಂಗೆ ಹಾಕದ್ ಕಷ್ಟ ಇದ್ರಲ್ಲಿ ಬ್ಯಾಗ್ ಬ್ಯಾಗ್ ಅಲ್ಲಿ. ಅದಕ್ಕೆ ಏನ್ ಮಾಡಬಹುದು ಅಂದ್ರೆ ASR ಮೈಕ್ರೋನ್ಯೂಟ್ರಿಯಂಟ್ ಇದೆ, ಅದು ಮಿಶ್ರಣ, ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಒಂದಿದೆ. ಅದ್ರ ಜೊತೆಗೆ 19-ಆಲ್ ಬರುತ್ತಲ್ಲ, 19-ಆಲ್ ಅಥವಾ 15-ಆಲ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯಾವ್ದಾದ್ರು ಆಯ್ತು. ಈಗ 1 kg ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಏನಿದೆ ಅದು ನಮ್ದು, ಮತ್ತೆ 1 kg 19-ಆಲ್, ಎರಡನ್ನು 200 liter ನೀರಲ್ಲಿ ಅಂದ್ರೆ 5 gram 1 liter ನೀರಿಗೆ ಅದನ್ನ ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಸ್ಪ್ರೇ ಕೊಡ್ಬೋದು. ಎಲೆಗೆ ಸಿಂಪಡಣೆ ತಿಂಗಳಿಗೆ ಒಂದ್ಸರಿ ಆತರ ಕೊಟ್ರೆ ಅದ್ರದ್ದು ಬೆಳವಣಿಗೆ ಚೆನ್ನಾಗಿರುತ್ತೆ. ಅದಲ್ದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲೇ ಟ್ರೈಕೋಡರ್ಮಾ ಮತ್ತೆ PGPR ಅಂತ ಬರುತ್ತೆ, ಅದ್ರದ್ದು ಮಾತ್ರೆ ಸಿಗುತ್ತೆ ಕ್ಯಾಪ್ಸೂಲ್ ಅಂತೇಳಿ, ಅದನ್ನು ಸಹ ಒಂದ್ ಡ್ರಮ್ಗೆ ಒಂದು ಅಥವಾ ಎರಡು ಕ್ಯಾಪ್ಸೂಲ್ ಅಂದ್ರೆ 200 liter ಅಲ್ಲಿ ಕರಗಿಸಿಟ್ಬಿಟ್ಟು ಅದನ್ನು ಹುಯ್ತೀವಿ, ಅದರಿಂದ ಸಹ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ. ಸೊ ಅದಷ್ಟು ನೋಡ್ಕೋಬಹುದು ಅವರು. PGPR ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ ಹೇಳಿ. ಅದು ಒಂದು ಜೈವಿಕ ಗೊಬ್ಬರ. ಹೌದೌದು, ಎರಡನ್ನು ಸಹ ಜೈವಿಕನೇ, ಟ್ರೈಕೋಡರ್ಮ ಮತ್ತೆ PGPR ಎರಡನ್ನು ಸಹ ಬಳಸಬಹುದು ಅದನ್ನ. ಅದರಿಂದ ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮತ್ತೆ ಎಲೆಗಳು ಹಸಿರಾಗಿ ಚೆನ್ನಾಗಿ ಬರುತ್ತೆ, ರೋಗಗಳು ಬರೋದು ಕಡಿಮೆ. ಹೌದು, ಮತ್ತೆ ರೋಗಗಳನ್ನ ನೋಡ್ಕೊಂಡು ನಾವು ಈ ಮೆಟ್ಲಾಕ್ಸಿಲ್ ಮ್ಯಾಂಕೋಜಬಿ ಏನ್ ಹೇಳಿದ್ವು ಅದನ್ನೇನು ತಿಂಗಳು ತಿಂಗಳು ಕೊಡ್ತಾನೆ ಇರಬೇಕು ಅಂತ ಏನಿಲ್ಲ, ಸ್ಪ್ರೇ ಮಾಡಬಹುದು ಎಲೆಗಳಿಗೆ, ಬಳ್ಳಿಗಳು ಮಾಡಬಹುದು, ಅದು ಸ್ವಲ್ಪ ಬುಡಕ್ ಬೀಳತ್ತರ ನಾವು ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಆಯ್ತು ಅದ್ರಲ್ಲಿ. ರೈತ ಬಾಂಧವರೇ, ತಮಗೆ ಈ ಕರಿಮೆಣಸಿನಲ್ಲಿ ಸಸ್ಯಾಭಿವೃದ್ಧಿ ಕ್ರಮವನ್ನ ಯಾವ ರೀತಿ ಅನುಸರಿಸಬಹುದು, ಸಸಿಗಳನ್ನ ಹೇಗೆಲ್ಲ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HJ ಅಕ್ಷಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7048860005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7048860005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕರಿಮೆಣಸು ಅಥವಾ ಕಾಳುಮೆಣಸಿನಲ್ಲಿ ಸಸ್ಯಾಭಿವೃದ್ಧಿಯನ್ನು ಯಾವ್ಯಾವ ವಿಧಾನಗಳಿಂದ ಮಾಡ್ಕೋಬಹುದು, ಮತ್ತು ಅವುಗಳನ್ನು ಯಾವ ರೀತಿ ಅವರು ಈ ಅಭಿವೃದ್ಧಿ ಪಡಿಸುವಾಗ ಜೋಪಾನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕರಿಮೆಣಸು ಸಸಿ ತಯಾರಿಕೆ ವಿಧಗಳನ್ನು ಕುರಿತು ಡಾಕ್ಟರ್ HJ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಜಾನುವಾರುಗಳು ಗರ್ಭಧರಿಸಿ ಕರು ಹಾಕೋದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ. ಆದರೆ ಈ ಸಮಯದಲ್ಲಿ ಸರಿಯಾಗಿ ಜಾನುವಾರುಗಳ ಆರೋಗ್ಯವನ್ನು ನೋಡಿಕೊಳ್ಳದೇ ಇದ್ದರೆ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಗರ್ಭಧರಿಸಿದಂಥ ಹಸುವಿಗೆ ಸಾಮಾನ್ಯವಾದ ಹಸುಗಳಿಗಿಂತ ಜಾಸ್ತಿ ಸ್ಥಳದ ಅವಶ್ಯಕತೆ ಇರುತ್ತೆ. ಅವಶ್ಯಕ ಪೋಷಕಾಂಶ ಹೊಂದಿದಂಥ ಆಹಾರವೂ ಕೂಡ ಅಷ್ಟೇ ಅಗತ್ಯ. ಕೃತಕ ಗರ್ಭಧಾರಣೆ ನಂತರ ನಾವು ಈ ಹೈನುರಾಸು ಗರ್ಭಧರಿಸಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಜ್ಞ ವೈದ್ಯರಿಂದ ಖಚಿತಪಡಿಸ್ಕೋಬೇಕಾಗತ್ತೆ. ಗರ್ಭಧರಿಸಿದ ಮೇಲೆ ಸುಮಾರು 1-3 ತಿಂಗಳ ಅವಧಿಯಲ್ಲಿ, ಅಂದರೆ ಮೊದಲ 3 ತಿಂಗಳಲ್ಲಿ, ಅಂದರೆ ಮೊದಲ ತ್ರೈಮಾಸಿಕದಲ್ಲಿ ಹಸು ಎಮ್ಮೆಗಳಿಗೆ ಉತ್ತಮ ಸಮತೋಲನ ಪಶು ಆಹಾರ ಮತ್ತು ಉತ್ತಮ ಗುಣಮಟ್ಟ ಹೊಂದಿದಂಥ ಖನಿಜ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಹಸುವಿನ ಶರೀರದ ವಿವಿಧ ಕ್ರಿಯೆಗಳ ನಿರ್ವಹಣೆಗಾಗಿ 1 kg ಪಶು ಆಹಾರ ಮತ್ತು ಪ್ರತಿ ಲೀಟರ್ ಹಾಲಿಗೆ 0.5 kg ಸಮತೋಲಿತ ಪಶು ಆಹಾರ ಅಂತ ಲೆಕ್ಕಾಚಾರ ಹಾಕಿ ಇದನ್ನು ದಿನಕ್ಕೆ 2 ಸಲ ಸಮ ಪ್ರಮಾಣದಲ್ಲಿ ವಿಭಾಗ ಮಾಡಿ ಕೊಡಬೇಕು. ಅಲ್ಲದೆ ಉತ್ತಮ ಖನಿಜ ಮಿಶ್ರಣವನ್ನು ಪ್ರತಿ ಹೊತ್ತಿಗೆ ಸುಮಾರು 30 gramನಷ್ಟು ಕೊಡಬೇಕಾಗತ್ತೆ. ಹಸುವಿನ ಪೋಷಣೆಗಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆ ತುಂಬ ತಿನ್ನೋ ರೀತಿಯಲ್ಲಿ, ಅಂದರೆ ಸುಮಾರು 10 kg ಒಣಹುಲ್ಲು ಮತ್ತು ಹಸಿ ಹುಲ್ಲನ್ನು ಕೊಡಬೇಕಾಗತ್ತೆ. ಜಾನುವಾರು ಗರ್ಭಧರಿಸಿದಾಗ ಪಶು ಆಹಾರ ನೀಡಿದರೆ ಕರು ದೊಡ್ಡದಾಗಿ ಬೆಳೆದು ಆನಂತರ ಕರು ಹಾಕುವಾಗ ತೊಂದರೆ ಆಗುತ್ತೆ ಅಂತ ಒಂದು ಮೂಢನಂಬಿಕೆ ಕೆಲವರಲ್ಲಿ ಇದೆ. ಕರು ತನ್ನ ಬೆಳವಣಿಗೆಗಾಗಿ ಅವಶ್ಯಕ ಇರುವಂಥ ಎಲ್ಲ ಪೋಷಕಾಂಶಗಳನ್ನು ತನ್ನ ತಾಯಿಯ ಹೊಕ್ಕಳು ಬಳ್ಳಿಯ ಮೂಲಕ ಹೀರ್ಕೊಳ್ಳುತ್ತೆ. ಇದರಿಂದ ತಾಯಿ ಹಸುವಿಗೆ ಸರಿಯಾದಂಥ ಪೋಷಕಾಂಶವನ್ನು ನೀಡದೇ ಇದ್ದರೆ ಅದು ನಿಶಕ್ತಿಗೊಂಡು ಗರ್ಭಾವಧಿಯ ಅಂತಿಮ ಹಂತದಲ್ಲಿ ನೆಲ ಹಿಡಿಯೋ ಸಾಧ್ಯತೆ ಇರುತ್ತೆ. ಆಮೇಲೆ ಅದರ ಆರೋಗ್ಯ ಸುಧಾರಿಸೋದು ಬಹಳ ಕಷ್ಟ. ಆದ್ದರಿಂದ ಸೂಕ್ತ ಪಶು ಆಹಾರವನ್ನು ನಿಗದಿತ ಪ್ರಮಾಣದಲ್ಲೇ ಕೊಡಬೇಕಾಗತ್ತೆ. 2nd trimester, ಅಂದರೆ 3-6 ತಿಂಗಳ ಅವಧಿಯಲ್ಲಿ ಗರ್ಭಕೋಶದಲ್ಲಿರುವಂಥ ಕರು ದಿನಕ್ಕೆ ಸುಮಾರು 30-50 gramನಷ್ಟು ತೂಕ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಇದೇ ಪ್ರಮಾಣದಲ್ಲಿ ಅದಕ್ಕೆ ಸಮತೋಲನ ಪಶು ಆಹಾರವನ್ನು, ಹಸಿ ಹುಲ್ಲನ್ನು ಮತ್ತು ಖನಿಜ ಮಿಶ್ರಣವನ್ನು ನೀಡೋದು ಬಹಳ ಮುಖ್ಯ. 3rd and 4th trimester ಹಸುವಿನ ಶರೀರ ನಿರ್ವಹಣೆಗೆ ಪ್ರತಿದಿನ 2 kg ಮತ್ತು ಕರುವಿನ ಬೆಳವಣಿಗೆಗೆ ಹೆಚ್ಚುವರಿಯಾಗಿ 1 kg ಈ ಸಮತೋಲನ ಪಶು ಆಹಾರವನ್ನು ನಾವು ಕೊಡಬೇಕಾಗತ್ತೆ. ಒಟ್ಟಿನಲ್ಲಿ ದಿನಕ್ಕೆ 3 ಕಿಲೋಗ್ರಾಂನಷ್ಟು ಪಶು ಆಹಾರವನ್ನು ನೀಡಬೇಕಾಗತ್ತೆ. ಹಾಲನ್ನು ಬತ್ಸೋದಕ್ಕೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪನೇ ಪಶು ಆಹಾರವನ್ನು ಕಡಿಮೆ ಮಾಡ್ತಾ ಹೋಗಬೇಕು. 7ನೇ ತಿಂಗಳಲ್ಲಿ ಸಂಪೂರ್ಣವಾಗಿ ಹಾಲನ್ನು ಬತ್ಸಬೇಕು. ಇದರಿಂದ ಹಾಲನ್ನು ಸ್ರವಿಸುವಂಥ ಜೀವಕೋಶಗಳಿಗೆ ವಿಶ್ರಾಂತಿ ಸಿಕ್ಕಿ ಹೊಸ ಜೀವಕೋಶಗಳು ಉತ್ಪನ್ನವಾಗಿ ಮುಂದೆ ಕರು ಹಾಕಿದಾಗ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಹಸುವಿನಿಂದ ವರ್ಷಕ್ಕೊಂದು ಆರೋಗ್ಯಪೂರ್ಣ ಕರು ಪಡಿಬೇಕಾದ್ರೆ ಈ ಎಲ್ಲ ವಿಧಾನಗಳನ್ನು ಅನುಸರಿಸಿದರೆ ಉತ್ತಮ ಹಸು ಅಥವಾ ಎತ್ತುಗಳನ್ನು ನಾವು ಪಡಿಬಹುದು. ರಾಸಾಯನಿಕ ಕೀಟನಾಶಕಗಳು ಕೀಟ ನಿಯಂತ್ರಿಸೋದ್ರ ಜೊತೆಗೆ ಪರಿಸರ ಮತ್ತು ಆರೋಗ್ಯದ ಮೇಲೆ ನಾನಾ ರೀತಿಯ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಬೆಳೆ ಮತ್ತು ಕಳೆ ಮೇಲೆ ನಾವು ಸಿಂಪಡಣೆ ಮಾಡುವಂಥ ಈ ಕೃಷಿ ರಾಸಾಯನಿಕಗಳು ಮಳೆ ನೀರಿನ ಜೊತೆಗೆ ಸೇರಿಕೊಂಡು ಜಲಾಶಯವನ್ನು ಸೇರುವಂಥ ಅಪಾಯ ಇರುತ್ತೆ. ಈ ವಿಷಕಾರಿ ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ಈಚೆಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ನಮ್ಮ ಪ್ರಕೃತಿಗೆ ಹಾನಿ ಮಾಡದೇ ಇರುವಂಥ ಜೈವಿಕ ಶಿಲೀಂದ್ರನಾಶಕಗಳ ಬಳಕೆಯ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಆಸಕ್ತಿ ಉಂಟಾಗ್ತಾ ಇದೆ. ಜೈವಿಕ ಶಿಲೀಂದ್ರಗಳು ಮತ್ತು ಈ ಜೈವಿಕ ಕೀಟನಾಶಕಗಳಿಂದ ರೋಗ ಮತ್ತು ಕೀಟ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಮತ್ತು ಆರೋಗ್ಯಕ್ಕೆ ಇದರಿಂದ ತೊಂದರೆ ಆಗೋದಿಲ್ಲ. ಈ ಕೀಟ ಮತ್ತು ಹುಳುಗಳನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು, ರೋಗಗಳನ್ನು ಹತೋಟಿ ಮಾಡ್ಬೋದು. ಇದಕ್ಕಾಗಿ ನಾವು ಈ ಜೈವಿಕ ಶಿಲೀಂದ್ರನಾಶಕ ಮತ್ತು ಜೈವಿಕ ರೋಗನಾಶಕಗಳನ್ನು ಬಳಸ್ಕೋಬೇಕಾಗತ್ತೆ. ಲೆಖಾನಿ ಸೀಲಿಯಂ ಲೆಖಾನಿ ಎನ್ನುವಂಥ ಈ ಜೈವಿಕ ವಸ್ತು ನಾನಾ ಬೆಳೆಗಳಲ್ಲಿ ರಸ ಹೀರುವಂಥ ಕೀಟಗಳನ್ನು ಹತೋಟಿ ಮಾಡುತ್ತೆ. ಇದು ಮುಖ್ಯವಾಗಿ ಒಂದು ಶಿಲೀಂದ್ರ. ಇದು ಸಸ್ಯಹೇನು, ತ್ರಿಪ್ಸು, ಮೈಟ್ಗಳು, ಹಿಟುತಿಗಡೆ, ಬಿಳಿ ನೊಣಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡುತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಣ್ಣೆ ಹಣ್ಣಿನ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಿಎಂ ಮುರಳೀಧರ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 22,500 ರೂಪಾಯಿಂದ 23,500 ರೂಪಾಯಿಗಳು, ಅರೇಬಿಕಾ ಚರಿ 12,700 ರೂಪಾಯಿಂದ 13,350 ರೂಪಾಯಿಗಳು, ರೋಬೆಸ್ಟಾ ಫಾರ್ಚ್ಮೆಂಟ್ 19,500 ರೂಪಾಯಿಂದ 20,800 ರೂಪಾಯಿಗಳು, ರೋಬೆಸ್ಟಾ ಚರಿ 11,800 ರೂಪಾಯಿಂದ 12,350 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಫೆಬ್ರವರಿ ತಾರೀಕು 2ಕ್ಕೆ ಏರ್ಪಾಡಾಟು. ಕೇಂದ್ರ ಸರ್ಕಾರದ ಆದೇಶದಂಗೆ 2024-25 ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಕ್ರಯ ಯೋಜನೆ ನಡೀಲಿ. ಭತ್ತನ ಡಿಸೆಂಬರ್ ತಾರೀಕು 1ರಿಂದ ತಗೊಳ್ತಾವಳು. ಮಾರ್ಚ್ ತಾರೀಕು 31ಕ್ಕೆ ಮುಟ ಭತ್ತನ ತಗೊಂಡವೆ. ಹಂಗೆ ನೋಂದಣಿಗೇನು ಅವಕಾಶ ಉಂಟು. ಜಿಲ್ಲೆನ ರೈತರು ಇದರ ಲಾಭನ ಪಡ್ಕೊಳ್ಳಕ್ಕಂತ ಆಹಾರ ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ಬೇರೆ ಬೇರೆ ಥರದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗ ಸಾಲನ ಕೊಟ್ಟು ಅದನ್ನು ವಾಪಸ್ ಕೊಡದಿದ್ದರೆ ಕಿರಿಕಿರಿ ಮಾಡೋದು, ಬೊಯ್ಯೋದು, ಹೊಡೆಯೋದು, ಮನೆ ನುಗ್ಗಿ ಹೆದರ್ಸೋದು, ಇಂಥ ಕುರ್ತಂಗೆ ಪುಕ್ಕರ್ಗ ಕೇಳಿ ಬರ್ತಾ ಉಂಟು. ಇಂಥ ಘಟನೆಗೆ ಕಂಡು ಬಂದರೆ ಕಾನೂನು ರೀತಿನ ಕ್ರಮ ತಗೊಂಡವೆತ್ತ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ತಿಳಿಸಿಳು. ಜಿಲ್ಲೆನ ಜನ ಎಲ್ಲರೂ ಇಂಥ ಹಿಂಸೆ ಮಾಡುವ ಪುಕ್ಕರ್ಗ ಇದ್ದರೆ ಪೊಲೀಸ್ ಇಲಾಖೆನ ತುರ್ತು ಸಹಾಯವಾಣಿ 112ಕ್ಕೆ ಫೋನ್ ಮಾಡಿ ಮಾಹಿತಿ ಕೊಡಕ್ಕಂತ ಅವು ಮಾಹಿತಿನ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕೆ ಇಲಾಖೆನ ಕಡೆಯಿಂದ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಸಿಟ್ಲಿ ಕಳೆದ ತಾರೀಕು 24ರಿಂದ ಸುರಾದ ಹೂಹಣ್ಣಿನ ಪ್ರದರ್ಶನ ಇಂದಿಗೆ ಆಕೇರಿ ಆತು. ಬೇರೆ ಬೇರೆ ಥರದ ಹೂಗಳಿಂದ ಮಾಡಿದ ಕಲಾಕೃತಿಗ, ತರಕಾರಿಯಿಂದ ಕೆತ್ತಿದ ಕಲಾಕೃತಿಗ, ಸುಮಾರು ಇಲಾಖೆಗೆ ತಯಾರು ಮಾಡಿದ ವಸ್ತು ಪ್ರದರ್ಶನಗ ನೋಡೋದಕ್ಕೆ ತುಂಬ ಖುಷಿ ಕೊಟ್ಟತ್ತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಂಗೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಡಳಿತದ ಕಡೆಯಿಂದ ಮಂಗಳೂರಿನ ಮಂಗಳ ಆಟದ ಬಾಣಿಲಿ ನಡೆದ ಕರ್ನಾಟಕ ಆಟೋಟಲಿ 74 ಕೆಜಿ ಒಳಗಿನ ಹೈದಗಳ ವಿಭಾಗಲಿ ಮಡಿಕೇರಿ ಮಾರ್ಕರ ಟೆಕ್ವೆಂಡೋ ಕ್ಲಬ್ನ HS ಮೋಹಿತ್ ಭಾಗವಹಿಸಿ ಕಂಚಿನ ಪದಕನ ಗೆದ್ದುಕೊಂಡು ಸಾಧನೆ ಮಾಡಿಟ್ಟು. ಈ ಸಾಧನೆ ಮಾಡಿರುವ ಮೋಹಿತ್ ಮಡಿಕೇರಿನ HR ಶೇಖರ್ ಕುಸುಮಾ ದಂಪತಿಗಳ ಮಂಗ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 2022-23 ಸಾಲಿನ ಪುಸ್ತಕ ಇನಾಮ್ ಯೋಜನೆಗೆ ಅರ್ಜಿ ಕರೆದಳು. ಅರೆಭಾಷೆ ಕವನ ಸಂಕಲನ, ಅರೆಭಾಷೆ ಕಥಾ ಸಂಕಲನ, ಅರೆಭಾಷೆ ಕಾದಂಬರಿ, ಅರೆಭಾಷೆ ನಾಟಕ, ಲಲಿತ ಪ್ರಬಂಧ, ಅರೆಭಾಷೆ ಸಂಸ್ಕೃತಿ ಮತ್ತು ಅಧ್ಯಯನ ಗ್ರಂಥ, ಹಂಗೆ ಬ್ಯಾರೆ ಭಾಷೆಯಿಂದ ಅರೆಭಾಷೆಗೆ ತಂದ ಕೃತಿಗಳ ಇನಾಮುಗೆ ತಕೊಂಡವೆ. ಅರ್ಜಿ ಹಾಕಿಗೆ ಫೆಬ್ರವರಿ 9 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳಕತ್ತ ಅಕಾಡೆಮಿನ ಪ್ರಕಟಣೆ ತಿಳಿಸಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ನಿಮ್ಮ ಮನೆ ಅಥವಾ ನಿಮ್ಮ ಜಮೀನಿನಲ್ಲಿ ನೀರಿನ ಸಮಸ್ಯೆ ಕಾಡ್ತಿದೆ, ನಿರಂತರ ನೀರಿನ ಸೌಲಭ್ಯಕ್ಕಾಗಿ ನಿರೀಕ್ಷಿಸುತ್ತಿದ್ದೀರಾ? ಹಾಗಿದ್ದರೆ ನಿಮ್ಮ ಆಯ್ಕೆ ಶ್ರೀ ಸಾಯಿ ಬೋರ್ವೆಲ್ಸ್ ಆಗಿರಲಿ. ಕೊಡಗು ಜಿಲ್ಲೆ ಅಥವಾ ಮೈಸೂರು ಜಿಲ್ಲೆಯ ಯಾವುದೇ ಭಾಗದಲ್ಲಿ ನಿಮ್ಮ ಮನೆ, ಸೈಟ್, ಎಸ್ಟೇಟ್ ಅಥವಾ ಜಮೀನಿನಲ್ಲಿ ಜಲಮೂಲವನ್ನು ಗುರುತಿಸಿ ಸ್ಪರ್ಧಾತ್ಮಕ ದರದಲ್ಲಿ 4.5 inches ಮತ್ತು 6.5 inches ಅಳತೆಯಲ್ಲಿ ಬೋರ್ವೆಲ್ ತೆಗೆದುಕೊಳ್ಳಲಾಗುವುದು. ಬೋರ್ವೆಲ್ ತೆಗೆಸಲು ಇದೀಗ ಸೂಕ್ತ ಸಮಯ. ಕೂಡಲೇ ಸಂಪರ್ಕಿಸಿ ಸಾಯಿ ಬೋರ್ವೆಲ್ಸ್. ಕಾಲ್ ಮಾಡಿ ಜಗದೀಶ್ 9663-888-549, ಪ್ರಶಾಂತ್ 9533-5532842. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಪೆರಾಜಯ ಗ್ರಾಮದ ಹೊದ್ದೇಟಿ ಕುಟುಂಬಸ್ಥರ ಇನ್ನಲ್ಲಿ ಇದೇ ಜನವರಿ 30 ಗುರುವಾರ ಬೆಳಿಗ್ಗೆ 10 ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ, ಹಂಗೆ 31 ಶ್ರೀ ಮಹಾವಿಷ್ಣು ಮೂರ್ತಿ ದೈವ, ಶ್ರೀ ಧರ್ಮ ದೈವ, ಹಂಗೆ ಸಹಪರಿವಾರ ದೈವಗಳ ಕೋಲ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಡರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ್ತ ಹೊದ್ದೇಟಿ ಕುಟುಂಬಸ್ಥರು ಕೇಳಿಕೊಂಡಳು. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ನವರತ್ನೋತ್ಸವ ಇದೇ ಜನವರಿ 15-31. ನೀವೆಲ್ಲೂ ಇದುವರೆಗೆ ನೋಡಿರದಂತಹ ಡಿಸೈನ್ಸ್ ನಲ್ಲಿ ರೂಬಿ, ಎಮರಾಲ್ಡ್, ಮುತ್ತು, ವಜ್ರ, ರತ್ನಾಭರಣಗಳ ವಿಶ್ವ ವಿನೂತನ ವರ್ಣಮಯ ಆಭರಣಗಳ ವಿಶೇಷ ಸಂಗ್ರಹ. ಬನ್ನಿ, ನೋಡಿ, ಖರೀದಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗೋ ಗ್ಯಾಸ್ ಅಡಿಗೆ ಅನಿಲ ಈಗ ವಿರಾಜಪೇಟೆಯಲ್ಲಿ. ನಮ್ಮಲ್ಲಿ 10 ಡೊಮೆಸ್ಟಿಕ್ ಹಾಗೂ 19.2 ಕಮರ್ಷಿಯಲ್ ಸಿಲಿಂಡರ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಉತ್ತಮ ಸೇವೆಯೇ ನಮ್ಮ ಗುರಿ. ವಿರಾಜಪೇಟೆ ತಾಲೂಕಿಗೆ ಗೋ ಗ್ಯಾಸ್ ನ ಅಧಿಕೃತ ಮಾರಾಟಗಾರರು ತ್ರಿವೇಣಿ ಗ್ಯಾಸ್ ಏಜೆನ್ಸಿ, ನಿಯರ್ KSRTC ವಿರಾಜಪೇಟೆ. ಪ್ರೊಪರೈಟರ್ ಮಾಲಿಟಿರ ಪುನೀತ್ ಪೊನ್ನಣ. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಗೆ ಗಣಿತ, ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ನುರಿತ ಅರ್ಹ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಡ್ ಪದವಿ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಬೇಕಾದ ಸಂಖ್ಯೆ 7599525995. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸೇವಾ ಮಾಹಿತಿ. ಮುತ್ತಾರ್ಮುಡಿ ಗ್ರಾಮದ ದಿವಂಗತ ತೆಕ್ಕಡೆ ಸುಬ್ಬಯ್ಯನವರ ಪತ್ನಿ ತೆಕ್ಕಡೆ ನೀಲಮ್ಮ ಅವರು 80 ವಯಸ್ಸಿನಲ್ಲಿ ಇಂದು ಸಂಜೆ 6:30 ನಿಧನರಾಗಿದ್ದು, ತೆಕ್ಕಡೆ ನೀಲಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮುತ್ತಾರ್ಮುಡಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಅಮ್ಮತಿ ಕೊಡವ ಸಮಾಜತ್ರ ಕೂಟಾದ ನೆಲೆ ಫೆಬ್ರವರಿ 27 ಪಿಂಜ 28 ಅಮ್ಮತಿ ಕೊಡವ ಸಮಾಜತ್ತು ಕೊಡವ ಬಲ್ಯನಮೇನ ಏರ್ಪಾಡು ಮಾಡುವನಕ್ಕೆ ಅಕಾಡೆಮಿರ ಸರ್ವ ಸದಸ್ಯಗಳ ಸಭೆಯಲ್ಲಿ ತೀರ್ಮಾನ ಮಾಡಿತು. ಅಕಾಡೆಮಿರ ಅಧ್ಯಕ್ಷಗಳನ್ನ ಅಜಿನಿಕಂಡ ಮಹೇಶ್ ನಚಯಾಣಕೊರು ಕಾರ್ಯಕ್ರಮದ ಸಭೆಯಲ್ಲಿ 27 ಕೊಡವ ಸಂಸ್ಕೃತಿ ಕೋತ್ತ ಉಮ್ಮತ್ತಾಟು, ಬೊಳಕಾಟು, ಕೋಲಾಟು, ಕತ್ತಿಯಾಟು, ಕಪ್ಪೆಯಾಟು ಕೂಡನಕ್ಕೆ ಬಾರೆ ಬಾರೆ ಆಟು ಪಾಟು ಪೈಪೋಟಿದ ಕೂಟಕ್ಕೆ ಕೊಡವ ಕವನ ಪಿಂಜ ಭಾಷಣ ಪೈಪೋಟಿನ ನರ್ತುವ ನಮ್ಮೇಲೆ ಕೊಡವ ವಸ್ತು ಪ್ರದರ್ಶನಕ್ಕೆ ಅವಕಾಶ ಉಂಟು. ಈ ಎಲ್ಲ ಪೈಪೋಟಿಲು ಕೂಡಿಯಾಡುವ ಕಿರಾದೆ ಉಳ್ಳವು 8 7 6 ದಂಡು 94 ದಂಡು 97 76 ನಂಬರ್ ಫೋನ್ ಮಾಡಿತ್ತು ಪೆದದೊಂದನ್ನು ಮಾಡಿಯೋಲು. 28 ಪಲಕ ಅಮ್ಮತಿ ಟೌನ್ ಇಂಜ ತಲೆ ತಕ್ಕಿ ಬೊಳ್ಚ ದುಡಿಕೊಟ್ಟು ಪಾಠಾಯಿ ಕೊಡವ ಸಾಂಸ್ಕೃತಿಕ ಮೆರವಣಿಗೆ ಪೊರಟಿತ್ತು ಸಮಾಜದ ಸಭಾ ಕಾರ್ಯಕ್ರಮ ನರಪ ಮಜ್ಜಣ ಕನ್ನಡ ಪಿನ ಸಂಸ್ಕೃತಿ ಇಲಾಖೆಯ ಸಚಿವಂಗ ಕೂಡನಿಗೆ ಕನಪಟ್ಟೆಯಿಂದ ಹಾಜರಿಲು ಪೈಪೋಟಿಲು ಗದ್ದಂಗಕ್ಕೆ ಮೊದಕೊಡಪಾಂಡ ಕೂಟಕ್ಕೆ ಆಖಿರಿ ಸಮಾರಂಭ ನರಪ. ಜಿಲ್ಲಾಡಳಿತ ಪಿನ ಸರ್ವೋದಯ ಸಮಿತಿರ ಕೂಟಾದ ನೆಲೆ ಹುತಾತ್ಮಗಡ ನಾಳರ ಮಾರಿಪತ್ ಮೋಹನ್ದಾಸ್ ಕರ್ಮಚಂದ ಗಾಂಧಿರ ಚಿತಾಭಸ್ಮತನ ಇದೇ 30 ಪಲಕ 9:30 ಮಡಿಕೇರಿ ಜಿಲ್ಲಾಡಳಿತ ಭವನಂತರ ಜಿಲ್ಲಾ ಖಜಾನೆರ ಕಚೇರಿಯಿಂದ ಪೊಲೀಸ್ ಗೌರವತೋಡೆ ಮೆರವಣಿಗೆ ಕೊಂಡೊಯ್ತು. ಗಾಂಧಿ ಮಂಟಪತ್ತು ಬೆಚ್ಚಿತು. 10:30 ಸರ್ವಧರ್ಮ ಪ್ರಾರ್ಥನೆ ನಡಪಾಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅರಿಚಿಟಿತು. ಹುತಾತ್ಮಗಡ ನಾಳರ ಮಾರಿಪತ್ ಅಂದು 6:30 ಜಿಲ್ಲಾ ಪಿಂಜ ಮಡಿಕೇರಿ ತಾಲೂಕು ಜನಪದ ಪರಿಷತ್ ಪಿಂಜ ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕೂಟಾದ ನೆಲೆ ಮಡಿಕೇರಿ ಗಾಂಧಿ ಭವನತ್ ಗಾಂಧಿ ನಮನ ಗಾಯನ ಕಾರ್ಯಕ್ರಮ ನಡಪಾ.